ನಿಸರ್ಗ ಜ್ಞಾನಾಮೃತ. ಪಾಪಾ ಪಾಪಾ, ಮೇನೆ ಅಭಿ ಏಕ್ ಆದ್ಮಿ ಕೋ ದೇಖಾ, ಉಸ್ಕಾ ಪೈರ್ ಹಾಥಿ ಜೈಸಾ ಬಡಾ ಔರ್ ಡರಾವನಾ ಥಾ. ಅರೆ ಬೇಟಾ, ಉಸೆ ಹಾಥಿ ಪಾಂವ್ ಕಿ ಬಿಮಾರಿ ಹೋ ಗಯಿ ಹೈ ಜೋ ಮಚ್ಚರ್ ಕೆ ಕಾಟ್ನೆ ಸೇ ಹೋತಿ ಹೈ. ಫಿರ್ ತೋ ಪಾಪಾ, ಯೇ ಮುಝೆ ಔರ್ ಆಪ್ಕೋ ಭಿ ಹೋ ಸಕ್ತಿ ಹೈ. ಅರೆ ನಹೀ ಬೇಟಾ, ಡರೋ ಮತ್, ಯೇ ಹಮೇ ನಹೀ ಹೋಗಿ, ಕ್ಯೂಂಕಿ ಹಮ್ ಸಬ್ ಹರ್ ಸಾಲ್ ಇಸೆ ಬಚಾವ್ ಕಿ ದವಾ ಲೇತೆ ಹೈ. ತೋ ಫಿರ್ ಸಭಿ ಲೋಗ್ ಇಸೆ ಕ್ಯೂ ನಹೀ ಲೇತೆ ಪಾಪಾ? ಬಚ್ಚಾ ಸಹೀ ಬೋಲ್ ರಹಾ ಹೈ, ಆಪ್ ಭಿ ಡರಿಯೇ ಹಾಥಿ ಪಾಂವ್ ಔರ್ ಹೈಡ್ರೋಸೆಲ್ ಸೇ. 10 फरवरी से स्वास्थ्य कर्मी आपके घर आ रहे हैं हाथी पांव से बचाव की दवा लेकर. दवा जरूर खाएं. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಈಗ ಮಣ್ಣಿನ ಮಗ. ಅಳನ್ ತಾಲೂಕಿನ ಕೊರಳ್ಳಿ ಗ್ರಾಮದ ರೈತರಾದ ಬಸವರಾಜ್ ಶ್ರೀಕಾಂತ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ. ಮಣ್ಣಿನ ಮಗ. ಇವತ್ತಿನ ಈ ಕಾರ್ಯಕ್ರಮದೊಳಗ ಟ್ರ್ಯಾಕ್ಟರ್ ವ್ಯಾಪಾರ ಬಿಟ್ಟು ಕೃಷಿಯಲ್ಲಿ ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕೊರಳ್ಳಿ ಗ್ರಾಮದ ಯುವ ಪ್ರಯೋಗಶೀಲ ರೈತರಾದ ಬಸವರಾಜ್ ಶ್ರೀಕಾಂತ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಆಳಂದ ತಾಲೂಕು ಕೊರಳ್ಳಿಯ ಒಬ್ಬ ಯುವ ಪ್ರಯೋಗಶೀಲ ರೈತರಿದ್ದಾರೆ. ಅವರು ಮೊದಲಿಗೆ ಅಂದ್ರೆ ಕೃಷಿ ಮಾಡೋದಕ್ಕಿಂತ ಮೊದಲು ಒಂದು ಟ್ರ್ಯಾಕ್ಟರ್ ಶೋರೂಮ್ ನಡೆಸ್ತಾ ಇದ್ದಂಥವರು. ಬಿಕಾಂ ಮಾಡಿದ್ರು, ಆಮೇಲೆ ಆ ಟ್ರ್ಯಾಕ್ಟರ್ ಶೋರೂಮ್ ಆದ ನಂತರ ಸುಮಾರು 8-9 ವರ್ಷಗಳ ನಂತರ ಅವರು ಕೃಷಿಗೆ ಬರಬೇಕು ಅನ್ನುವಂತಹ ಒಂದು ವಿಚಾರ ಬಂತವರಿಗೆ. ಆ ನಂತರ ಸಾಕಷ್ಟು ಪ್ರಯೋಗಗಳನ್ನು ಕೃಷಿಯೊಳಗ ಮಾಡಿಕೊಂಡು ಈಗ ಅದ್ಭುತವಾದಂತಹ ಒಂದು ಕೃಷಿಯನ್ನ ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನು ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವಂತಹ ಒಂದು ಕಾರ್ಯ ಅವರು ಮಾಡ್ತಾ ಇರುವುದು ನಮಗೆ ನಿಮಗೆ ಎಲ್ಲರಿಗೂ ಮಾದರಿಯಾಗಬಹುದು. ವಿಶೇಷವಾಗಿ ಯುವ ರೈತರು ಇಲ್ಲಿ ತಿಳ್ಕೊಳ್ಳುವಂತಹದ್ದು ಸಾಕಷ್ಟು ಅದ. ಆದ್ರಿಂದ ನಾವು ಇವತ್ತಿನ ದಿವಸ ನಮ್ಮ ಸ್ಟುಡಿಯೋದೊಳಗಿರುವಂತಹ ಬಸವರಾಜ್ ಶ್ರೀಕಾಂತ್ ಪಾಟೀಲ್ ಅವರ ಅನುಭವಗಳನ್ನು ಕೇಳೋಣ. ಬಸವರಾಜ್ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನೋಡ್ರಿ, ತಾವು ಮೊದಲಿಗೆ ಡಿಗ್ರಿ ಮುಗಿಸಿದ ನಂತರ ಟ್ರ್ಯಾಕ್ಟರ್ ಶೋರೂಮ್ ಮಾಡ್ತಾ ಇದ್ರಿ, ಅದರ ನಂತರ ಕೃಷಿಗೆ ಬಂದ್ರಿ. ಕೃಷಿಗೆ ಬರಬೇಕು ಅನ್ನುವಂತಹ ಒಂದು ವಿಚಾರ ಮೊದಲ ಇರಲಿಲ್ಲ ನಿಮಗೆ? ಕೃಷಿ ಬರಬೇಕಂತ ವಿಚಾರ ಮೊದಲು ಇರಲಿಲ್ಲ ಸರ್. ಆಕ್ಚುಲಿ ನಾವು ಕೃಷಿ ಬರಬೇಕಾದ್ರೆ ನಮ್ಮ ಅಜ್ಜವ್ರ ಪ್ರೇರಣೆ ರೀ, ಮಾಜಿ ಶಾಸಕರು ಅಣ್ಣರಾವ್ ಪಾಟೀಲ್ ಅಂತ. ಅವ್ರು ಯಾವಾಗ್ಲೂ ಒಂದು ಎಲ್ಲೋ ಕೃಷಿ ಮೇಳ ನಡೆದಾಗ ಮತ್ತಂದ್ರೆ ಇದು ಗೋ ಇದ್ರ ನಡೆದಾಗ ಅದೆಲ್ಲ ಕರ್ಕೊಂಡು ಹೋಗ್ತೀವಿ ನಾವು ಚಿಕ್ಕವರಿದ್ದಾಗ ಸರ್. ಅವಾಗಿಂದ ಇಲ್ಲಿ ಗುಲ್ಬರ್ಗ ಸೆಟ್ಲ್ ಇದ್ರು ಕೂಡ ನಂಗೇನೋ ಒಂಥರ ಅಲ್ಲಿ ಆಸಕ್ತಿ ಕೃಷಿ ಕಡೆ ಜಗ್ತಾ ಇತ್ತು. ಅವಾಗ ಒಂದೇನೋ ಮಾಡಿದ್ರು ಸ್ಪೆಷಲ್ ಆಗಿ ಮಾಡಿ ಒಂದು ಹೊಸ ರೈತರಿಗೆ ನಾವು ಒಂದು ಯೂನಿಕ್ ಮಾಡಿ ತೋರಿಸ್ಬೇಕಂತ ಒಂದು ತಲೆಯಲ್ಲಿ ಅವಾಗಿಂದ ಹೊಳಿತಿತ್ತು ಸರ್. ಸುಮಾರು ನಾನು ಒಂದು 16 ವರ್ಷ ಹಿಂದೆ 2012 ಸರ್ ಕಾಲೇಜ್ ಮುಗಿಸ್ಕೊಂಡ್ ಕೂಡಲೇ ಇಮಿಡಿಯೇಟ್ ಆಗಿ ಮತ್ತೆ ತೋಟದ ಕಡೆ ಹೋಗೋದು ಮನುಷ್ಯರ ಜೊತೆ ಏನ್ ಮಾಡೋದಿದ್ರೆ ನಾನು ಮಾಡ್ತೀನಿ, ಗಿಳೆ ಹೆಂಗ್ ಹೊಡಿಬೇಕು ಅದೆಲ್ಲ ಅಂತ ಸ್ವಲ್ಪ ಆಸಕ್ತಿ ಇರ್ತಿತ್ತು ಸರ್. ಒಬ್ಬನೇ ಮಗ ಇದ್ದಿದ್ದೆಲ್ಲ ಬೇಡ, ಗುಲ್ಬರ್ಗ ಆಕಿರ್ರಿ, ಆರಾಮಾಗಿರ್ರಿ, ಇವೆಲ್ಲ ನಿಂಗೆ ಆಗೋದಿಲ್ಲ ಅಂತ ಅಜ್ಜೋರ್ ಏನಂತಿರ್ಲಿಲ್ಲ, ಅಪ್ಪ ಅಮ್ಮ ಅಂತಿದ್ರು, ಹಿಂಗ್ ಹೇಳ್ತಾ ಇದ್ರು ಹೇಳ್ತಿದ್ರು. ಬಟ್ ನನಗೇನೋ ಒಂದು ನಂಗೆ ಭೂಮಿ ಕಡೆ ಒಲವು ಜಾಸ್ತಿ ಒಲವು, ಅದ್ರಲಿಂತಾಗಿ ಭೂಮಿ ನನಗೂ ಒಂದ್ ರೀತಿ ಈ ಮಟ್ಟಕ್ಕೆ ಅಂದ್ರೆ ಪಾರಂಪರಿಕ ಕೃಷಿನೂ ನಿಮ್ದಿತ್ತು? ಕೃಷಿ ಇತ್ತು ಸರ್, ಇತ್ತು. ಫಸ್ಟ್ ಟೈಮ್ ನಾನು ತೊಗರಿ ಮತ್ತಂದ್ರೆ ಕಬ್ಬು ಮಾಡಿದ್ ಸರ್, 2012 ಮಾಡಿದಾಗ ಆವಾಗ ತೊಗರಿ ನೆಟ್ಟಿ ಹೋಗಿ ಪೂರ್ತಿ ಹಾಳಾಯ್ತು ಸರ್. ಅವಾಗ ಹಿಂಗಾದ್ರ ಕೃಷಿ ಒಳಗ ಬಹಳ ಲಾಸ್ ಆಗ್ತ ಫಸ್ಟ್ ಇದ್ರದಾಗೆ ನಾ ಫೇಲ್ಯೂರ್ ಕಂಡ್ರೆ ಅವಾಗ ಹಿಂಗಾದ್ರ ಏನು ಸಕ್ಸಸ್ಫುಲ್ ಏನು ಬರಂಗಿಲ್ಲ, ಮನೆಯವರು ಹೇಳೋದಕ್ಕೂ ಮತ್ತೆ ಆಗೋದಕ್ಕೂ ಕಾಗಿ ಕೂಡೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಆಯ್ಕೆ ಮುರಿಯೋದಕ್ಕೂ ಅದ್ರದಾಗ ಸ್ವಲ್ಪ ಫೇಲ್ಯೂರ್ ಅನ್ಸ್ತು ಸರ್. ನೆಕ್ಸ್ಟ್ ಏನ್ ಮಾಡಿದೆ, ಒಂದ್ 5 ಎಕರೆ ಕಬ್ ಮಾಡಿ ನೋಡಾಮಿ, 70 ಎಕರೆ ಜಮೀನು ಸರ್ ನಮ್ದು, 5 ಎಕರೆ ಕಬ್ ಮಾಡಿ ನೋಡಾಮಿ ತಂದ್ಕೊಂಡು ಮಿಕ್ಕಿದೆಲ್ಲ ಬೇರೆಯವ್ರ ಪಾಲ್ದಂಗ ಹಾಕ್ರಿ, ನಂಗೊಂದ್ 5 ಎಕರೆ ಅಷ್ಟೇ ಕೊಡ್ರಿ ಪಾಪ ಅಂತ ನಮ್ಮ ಅಪ್ಪರಿಗೆ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡಿದೆ. ಇಲ್ಲಪ್ಪ ನಿಂಗೆ ಏನ್ ಕೊಟ್ರು ನಾ ಬಡ್ಡಿಯಿಂದ ರೊಕ್ಕ ಕೊಡ್ತೀನಿ, ನಿನ್ನಂಗ್ ಮತ್ತೆ ರಿಟರ್ನ್ ಬಡ್ಡಿ ಅಂದ ರೊಕ್ಕ ಕೊಡ್ಬೇಕು ಅಂತ ಹೇಳಿದ್ರಿ. ಆಯ್ತು ಇರ್ಲಿ ಕೊಡ್ರಿ, ಒಳ್ಳೆ ಕಂಡೀಷನ್, ಅದ್ ಕಂಡೀಷನ್ ಹಾಕಿ ಕೊಟ್ಟಿದ್ರಿ ಸರ್. ಸರಿ ನಾ ಏನಿದ್ರು ಮಾಡಿ ತೋರಿಸ್ತೀನಿ ಅಂತ ಅನ್ಕೊಂಡು, ಇಲ್ಲ ನಾ ಹೇಳತ್ತೀನಿ ನಾನು ಕೇಳು, ಗುಲ್ಬರ್ಗ ಇರು, ಅಲ್ಲಿ ಶೋರೂಮ್ ಅದ, ಅದು ನಿಮ್ಮ ಮಾವ ನೀವು ಕಲ್ತು ನೋಡ್ಕೊಂತಿರ, ಇಲ್ಲ ಅಂದ್ರು ಮಾಡ್ತೀನಿ ನಾ ಏನೋ ಒಂದು ಹೊಸದ್ ಮಾಡಿ ತೋರಿಸ್ತೀನಿ ಅಂತ. ಫಸ್ಟ್ ಟೈಮ್ ಕಬ್ಬು ಹಾಕ್ತದೆ ಸರ್ ನಮ್ಮ ಊರಲ್ಲಿ, ಸರಾಸರಿ ಅನನ್ಯ ಅವರೇಜ್ ಎಲ್ಲರೂ ಕಬ್ಬು ಬೆಳೆದು 25-30 ಟನ್ ಅಷ್ಟೇ ಸರ್. ಫಸ್ಟ್ ಇಯರ್ ತೊಗರಿ ಆಗ, ನೆಕ್ಸ್ಟ್ ಇಯರ್ ಕಬ್ಬು ಹಾಕಿದಾಗ 55 ಟನ್ ತೆಗೆದ ಸರ್. 55 ಟನ್ ಮೊದಲೇ ಪ್ರಯತ್ನದೊಳಗೆ ಪ್ರಯತ್ನದಲ್ಲಿ ತೆಗೆದ ಸರ್. 55 ಟನ್ ತೆಗೆದ ಕೂಡ ನೆಕ್ಸ್ಟ್ ಇಯರ್ ಏನ್ ಮಾಡ್ದು ಸರ್, ನಾವೊಂದ್ ಏನೋ ಒಂದ್ ಹೊಸದ್ ಪ್ರಯೋಗ ಮಾಡಬೇಕು, ಇದಕ್ಕಿಂತ ಹೆಚ್ಚಿನ ಇಳುವರಿ ತೆಗಿಬೇಕು ಅನ್ಕೊಂಡು, ಮಹಾರಾಷ್ಟ್ರ ಮಾದರಿ ನಮ್ಮ ಅಜ್ಜೋರು ಅದೊಂದು ರೂಢಿ ಹಾಕ್ಬಿಟ್ರಿ ಸರ್, ಎಲ್ಲಿ ಒಳ್ಳೇದು ಸಿಗುತ್ತೋ ಅಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಎಲ್ಲ ಅಲ್ಲದೆಲ್ಲ ನೋಡ್ಕೊಂಡು ಅದು ಪ್ರಯೋಗ ಮಾಡ್ಕೊಂತಿರ್ಬೇಕು, ಹೊಸ ಹೊಸದ್ ನೋಡ್ಕೊಂತಿರ್ಬೇಕು, ದೇಶ ಸುತ್ತಾರದವನಿಗೆ ಅನುಭವ ಬರ್ತದ ಅಂತ ಅನ್ಕೊಂಡು ಆ ಕಡೆ ಎಲ್ಲ ಮಹಾರಾಷ್ಟ್ರ ಸ್ವಲ್ಪ ಮಾದರಿಗಳೆಲ್ಲ ನೋಡ್ಕೊಂತ ಹೋಗ್ತೀವಿ ಸರ್. ಅಲ್ಲಿ ಹೋದಾಗ ನಾನು ಸಾಲಿನ ಸಾಲ 6 ಅಗಿಯಿಂದ ಅಗಿ 2 ಫೀಟ್ ನಿಂದ ಕಬ್ಬಿನಗಿ ಪ್ಲಾಂಟೇಶನ್ ಮಾಡಿಸಿ ಸುಮಾರು ಒಂದು 18 ಎಕರೆ ಮಾಡಿದ ಸರ್ ನಾನು. ಅದಾದ ಕೂಡಲೇನೆ 18 ಎಕರೆ ಪೂರ್ತಿ ಮತ್ತೆ ನಮ್ಮ ಅಪ್ಪರಿಗೆ ಅದೊಂದು ತಗೊಂಡು ಭೂಮಿ ಒಂದ್ 20-25 ಎಕರೆ ನನ್ನ ಇದು ತಗೊಂಡು ಮತ್ತೆ ಮಿಕ್ಕಿದೆಲ್ಲ 50 ಎಕರೆ ಹಚ್ಚಿದ್ರು. ಆ 18 ಎಕರೆದಾಗ 1850 ಟನ್ ತೆಗೆದ್ರು ಸರ್. ಎಲ್ಲಿದೆಲ್ಲಿ ಬಂತು 25 ಟನ್ ಸಾಮಾನ್ಯವಾಗಿ ಬೆಳೆಯಂತ ರೈತ? ಹೌದು ಸರ್. ನೀವು ಮೊದಲೇ ಪ್ರಯತ್ನದೊಳಗೆ 55 ಟನ್, ಅದ್ರ ನಂತರ 100 ಶತಕ ದಾಟಿದಿರಿ. ಹೌದು ಸರ್. ಇದು ಒಮ್ಮೆ ಹೆಂಗ್ ಸಾಧ್ಯ ಆಯ್ತು ಸರ್? ಇದನ್ನ ಅಲ್ಲೆಲ್ಲ ಯಾರ್ಯಾರು ಏನೇನು ಹೊಸ ಹೊಸದು ಮಾಡಿದಾರ ಅವರೆಲ್ಲ ಅನುಭವ ತಿಳ್ಕೊಂಡು ಅದರಿಂದ ಚೇಂಜಸ್ ಮಾಡ್ಕೊಂಡು ನಾ ಅದ್ರಲ್ಲಿ ಏನೇನು ಮತ್ ಹೊಸದು ಮಾಡಬೇಕು, ಏನ್ ಮಾಡಿದ್ರೆ ಅದರಿಂದ ಒಂದು ಪ್ಲಸ್ ಸಿಗ್ತದೆ ಮೈನಸ್ ಆಗ್ತದ ಅದೆಲ್ಲ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಮಾಡ್ತಾರ. ಅವಾಗ 105 ಟನ್ ತೆಗಿಬೇಕಾದ್ರೆ 16 ಮಂತ್ ಕ್ರಾಪ್ ಮಾಡ್ಕೊಂಡೆ ಸರ್. ಜೂನ್ ಪ್ಲಾಂಟೇಶನ್ ಮಾಡಿಬಿಟ್ಟು ನೆಕ್ಸ್ಟ್ 2014 ಮಳೆ ಸರಿ ಇರಲಿಲ್ಲ ಸರ್, ಇದಕ್ಕಿಂತ ಜಾಸ್ತಿನೇ ಬರ್ತಿತ್ತು. 2014 ಸ್ವಲ್ಪ ಮಳಿ ಕಮ್ಮಿ ಇರೋದ್ರಿಂದ ನೆಕ್ಸ್ಟ್ ಏನ್ ಮಾಡ್ತೀವಿ ಸರ್, 2016 ನವೆಂಬರ್ ಹಾರ್ವೆಸ್ಟಿಂಗ್ ಮಾಡಿದ್ ಸರ್. ಸೊ 2014 ಜೂನ್ ಪ್ಲಾಂಟೇಶನ್ ಮಾಡಿದ್ದು, 2014 ನವೆಂಬರ್ ಹಾರ್ವೆಸ್ಟಿಂಗ್ ಆಯ್ತು ಸರ್. ಅಂದ್ರೆ 16 ಮಂತ್ ಕ್ರಾಪ್ ಆಯ್ತು ಸರ್, 16 ತಿಂಗಳ ಕ್ರಾಪ್. ಬಟ್ 105 ಟನ್ ನಾ ಅಚೀವ್ ಮಾಡಕ್ ಸಾಧ್ಯ ಆಯ್ತು ಸರ್. ಅಂದ್ರೆ ನಿಮ್ಮ ಟೈಮ್ ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ಟೈಮ್ ಅಲ್ಲ ಸರ್, ಆಕ್ಚುಲಿ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಕಬ್ಬು ಕಟಾವ್ ಆದ್ರೆ ವೇಟ್ ಜಾಸ್ತಿ. ಸಾಮಾನ್ಯ ರೈತರು ಏನ್ ಮಾಡ್ತಾರೆ ಸರ್, ಈಗ ಇಲ್ಲ 8 ತಿಂಗಳ ಕಬ್ಬು ಹಾಕ್ರಿ ಬೊಂಬು ದಮ್ ಇರ್ತಾವ ಹಂಗ ಜಾಸ್ತಿ ವೇಟ್ ಬರ್ತದ ಅನ್ಕೊಂಡು ಆ ರೂಢಿದಾಗ ಹೋಗ್ಬಿಟ್ಟು 25-30 ಎವರೇಜ್ ಅಷ್ಟೇ ತಗೋಗುತ್ತಾರೆ. ಈ ಪ್ರೆಸೆಂಟ್ ಈಗ ನನ್ನ ಹಾರ್ವೆಸ್ಟಿಂಗ್ ಆಗತ್ತೆ ಸರ್ ನನ್ನ ಕಬ್ಬ ಇವತ್ತಿನ ಡೇಟ್ ನಾಗ, ಅದು ಕೂಡ 80 ಎವರೇಜ್ ಕೊಡಾಗತ್ತೆ ಸರ್. 5 ಫೀಟಿಂದ ಸಾಲ್ ಬಿಟ್ಟು ಕಬ್ಬು ತುಳಿದಿದೆ ಸರ್ ಅದು, ಈಗ 80 ಎವರೇಜ್ ಕೊಡಾಗತ್ತೆ ಸರ್. 14 ಮಂತ್ಸ್ ಕಟಿಂಗ್ ನಡೆದು ಸರ್. ನಾವು ಎಷ್ಟು ಜಾಸ್ತಿ ನಮ್ಗೆ ಅದಕ್ಕೆ ಟೈಮ್ ಕೊಡ್ತೀವಿ ಅದು ಶುಗರ್ ಕಂಟೆಂಟ್ ಜಾಸ್ತಿ ಆದ ಬಳಿಕ ಅವಾಗ ಏನಾಗುತ್ತೆ ಸರ್ ಅದು ವೇಟ್ ನು ಜಾಸ್ತಿ ಆಗುತ್ತೆ. ಬರೋಬ್ಬರಿ. ಈಗ ನೀವು ಬಾಳೆ ಬಿಟ್ರಿ ಅಂತಂದ್ರೆ ಮತ್ತೆ ರಿವರ್ಸಲ್ ಆಗುವಂತಹ ಸಾಧ್ಯತೆಗಳು ಇರ್ತಾವ? ಹೌದು ಸರ್, ಹೌದು. ಅದನ್ನ ಹೆಂಗ್ ತಾವ್ ಮ್ಯಾನೇಜ್ ಮಾಡೋದು? ಅದು ನನ್ನ ಪ್ರಕಾರ ಡ್ರಿಪ್ ಇರಿಗೇಷನ್ ಮಾಡೋದು ಬಹಳ ಬೆಸ್ಟ್ ಸರ್. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ನೀರ್ ಕೊಡಕ್ ಸಾಧ್ಯ ಸರ್. ನಾವು ಇಲ್ಲ ಜಾಸ್ತಿ ನೀರ್ ಕೊಟ್ಟಿವ್ ಅಂದ್ರೆ ಕಬ್ಬು ಬೆಳೆ ಸರಿ ಆಗಲ್ಲ ಸರ್. ದಿನನಿತ್ಯ ಅದಕ್ಕೆ ಒಂದು ಡ್ರಿಪ್ ಲೈನ್ ನಿಂತ 1 ಅವರ್ಗೆ 2 ಲೀಟರ್ಸ್ ಡಿಸ್ಚಾರ್ಜ್ ಆಗುತ್ತೆ ಸರ್. 1 ಎಕರೆಗೆ 6 ಲೀಟರ್ ಇದು ಹಿಡ್ಕೊಂಡು 6 ಲೀಟರ್ ಕೊಟ್ಟರೆ ಸಾಕು ಸರ್. ಜಾಸ್ತಿ ತೇವಾಂಶ ಕೊಟ್ಟರೆ ರೂಟ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟು ಅದು ಏನ್ ಕ್ರಾಪ್ ನಮ್ದು ಇದು ಬರ್ತದೆ ಅದು ಸಾಧ್ಯ ಆಗಲ್ಲ ಸರ್. ಸ್ವಲ್ಪ ಅದಕ್ಕೆ ನಾವು ಸ್ಪೇಸ್ ಕೊಡ್ಬೇಕು. ನಾವು ಜಾಸ್ತಿ ನೀರಾಗ ನಿಂತಾಗ ನೀರ್ ಕುಡಿಯೋದಾಗಲ್ಲ ಸರ್. ಹಂಗ ಕಬ್ಬು ನೀರಾಗ ನಿಂತಾಗ ಅದು ಬೆಳವಣಿಗೆ ಹೂ ಬಿಡೋದು ತಡ ಆಗ್ತದ ಅಂತಂದ್ರಿ? ಇದಕ್ಕೆ ಹೆಂಗ ಇಲ್ಲ ಸರ್, ಸೈನ್ಸ್ ಜೋರ್ ಬತ್ತಿಸ್ ಮತ್ತೆ ಒಂದಿಷ್ಟು ಸೆಲೆಕ್ಟೆಡ್ ವೆರೈಟಿ ಹಾಕೋಬೇಕು ಸರ್. ಅರ್ಲಿನೂ ಅದಾವ ಸರ್, ಲೇಟ್ ಹಾರ್ವೆಸ್ಟ್ ಅದನ್ನು ಅದಾವ ಸರ್. ಅದ್ರದಾಗ ಸ್ವಲ್ಪ ಸೆಲೆಕ್ಟ್ ಸರಿಯಾಗಿರೋದ್ ತಳಿ ನೋಡ್ಕೊಂಡು ನಮ್ ರೈತರು ಅದ್ರಲಿಂತ ಜರ ಫೋಕಸ್ ಮಾಡ್ಕೊಂಡು ಯಾವ್ದ ಕರೆಕ್ಟ್ ನಮ್ ಭೂಮಿ ಸೆಟ್ ಆಗ್ತದ ಫಸ್ಟ್ ಮಣ್ಣ ಪರೀಕ್ಷೆ ಮಾಡಲ್ಲ ಸರ್ ನಮ್ ರೈತರು. ಆದ್ಮೇಲೆ ನೀರ್ ಪರೀಕ್ಷೆ ಮಾಡಂಗಿಲ್ಲ, ಕಲ್ಲರ್ ಒಂದೇ ಹಾಕಿದ್ರೆ ಈಗ ಟೊಮಾಟೋ ಹಾಕಿದ್ರೆ ಟೊಮಾಟೋನೇ ಹಾಕ್ಬಿಡ್ತಾರ, ಕಬ್ಬು ಹಾಕಿದ್ರೆ ಕಬ್ಬೆ ಹಾಕ್ತಾರ. ಸ್ವಲ್ಪ ಎಲ್ಲ ಪಾರ್ಟ್ ಪಾರ್ಟ್ ಆಗಿ ಮಾಡ್ಕೊಂಡ್ರೆ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ. ಅಡ್ಡಿಲ್ಲ ಅಂದ್ರೆ ನೀವು ಕಬ್ಬಿನೊಳಗ ಬಹಳಷ್ಟು ವಿಚಾರ ಮಾಡಿ ತಾವು ಈಲ್ಡ್ ತಗೊಳ್ತಾ ಇದ್ದೀರಿ ಅಂದ್ರೆ ತಳಿ ಬಹಳ ಮುಖ್ಯ, ತಳಿ ಬಹಳ ಮುಖ್ಯ ಸರ್. ಅದೇ ರೀತಿ ನಮ್ಮ ಮಣ್ಣಿನ ಪರೀಕ್ಷೆ ಅಷ್ಟೇ ಮುಖ್ಯ ಸರ್. ತಾವು ಹೇಳಿದೀಗ 86-0-32 ಅಂತ ತಳಿ ಅದ, ಅದು ಬಹಳ ಚಲೋ ಅದಂತ. ಅದು ಸಾಮಾನ್ಯವಾದಂತಹ ಇಳುವರಿ ಎಷ್ಟು ಕೊಡ್ತದ? ಮಹಾರಾಷ್ಟ್ರ ಕೊಬ್ಬರು ತೆಗೆದಾರ ಸರ್ ಈಗ 196 ಟನ್ ತೆಗೆದಾರ ಸರ್. 196 ಡಬಲ್ ಆಯ್ತು, ಡಬಲ್ ಆಯ್ತು ಸರ್. ಅವರು ಬರೀ ಒಂದ್ ಎಕರೆದಾಗ ಟ್ರಯಲ್ ಮಾಡ್ಯಾರ ಸರ್ ಅವ್ರು, ಅಂದ್ರೆ ರೇನ್ ಫಾಗರ್ ಅದೆಲ್ಲ ಕೂಡಿಸಿ ಅವರು ಐಸಿಯುದಾಗ ಬೆಳೆಸ್ದಂಗ್ ಬೆಳೆಸಿರ ಸರ್. ಬಟ್ ನಾವು 18 ಎಕರೆದಾಗ ಆಸ್ ಎ ಒಂದು ಸಾಮಾನ್ಯವಾಗಿ ಏನ್ ಬೆಳಿತಾರ ಆ ಬೆಳೆದ್ರದಾಗೆ ಸ್ವಲ್ಪ ನ್ಯೂಟ್ರಿಷನ್ ಯಾವ ತೀರ ನ್ಯೂಟ್ರಿಷನ್ ಕೊಡಬೇಕು, ಏನ್ NPK ಜಾಸ್ತಿ ಯಾವ್ದು ಕೊಡಬೇಕು, ಮತ್ತಂದ್ರೆ ನೀರು ಎಷ್ಟು ಕೊಡಬೇಕು, ಆ ಪ್ರಮಾಣ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದಿನಿ ಸರ್. ಅದ್ರಲಿಂತ 105 ಟನ್ ತೆಗಿಯಕ್ ಸಾಧ್ಯ ಆಯ್ತು. ಅಂದ್ರೆ ನೀವು ಬೆಳೆದಂತಹ ಒಂದು ವಿಧಾನ ನೋಡಿದ್ರೆ ಉಳಿದಂತಹ ರೈತರು ಕೂಡ ಅದನ್ನ ಅನುಸರಿಸಬಹುದು. ಸಾಮಾನ್ಯವಾದಂತಹ ಏನ್ ಸಂಪನ್ಮೂಲಗಳ ನೀರು ಏನು ಒಳ್ಳೆ ಮಣ್ಣು ಐತಪ್ಪ ಅಂತಂದ್ರೆ ಮತ್ತೆ ತಳಿ ಒಂದು ನಾವು ಚಲೋ ಹಾಕೋದಿಲ್ಲ ಅಂತಂದ್ರೆ ಒಳ್ಳೆ ಒಳ್ಳೆಯನ್ನ ತಗೋಬಹುದು ಅನ್ನುವಂಥದ್ದು ಸಾಮಾನ್ಯವಾದಂತಹ ಒಂದು ಪರಿಸ್ಥಿತಿಗಳಲ್ಲಿ. ಇದು ಒಂದು ನಮ್ಮ ರೈತರಿಗೆ ಮಾದರಿ ಅಂತ ಹೇಳಬಹುದು. ಅಂದ್ರೆ ಬಹಳಷ್ಟು ಜನ ಶುರುವಾತ್ ಮಾಡಿದ್ರಿ ನೀವು ಅಗ್ರಿಕಲ್ಚರ್, ಆ ಟೈಮ್ನೊಳಗೆ ಒಮ್ಮೆ 100 ದಾಟದ್ರಿ ಅಂತ ಅಂದ್ಕೂಡ್ಲೆ ಬಹಳಷ್ಟು ಮಂದಿ ನಿಮ್ ಕಡೆ ಬಂದು ಕೇಳಿರ್ಬೇಕು, ಬಹಳ ಜನ ಕೇಳಿರಿ ಸರ್. ಕಬ್ಬು ಕಡಿಯುವಾಗ ಲೇಬರ್ ಸರ್, ಅವಾಗ ಎಲ್ಲರ ಕಡೆ ಒಂದ್ ಎಕರೆಲಿ 15,000-10,000 ತಗೋತಿರ್ ಸರ್. ನಾನು ಕಬ್ಬು ನೋಡ್ಕೊಂಡು ಲೇಬರ್ ಏನಂದ್ರೆ ಸರ್ ನಮ್ಗೆ 1 ರೂಪಾಯಿ ಕೊಡಬೇಡ್ರಿ, ಕುರ್ತಿ ನಿಮ್ ಕಬ್ಬು ನಾವೇ ಕಡಿತೀವಿ. ಒಂದ್ ಸಾರಿ ಕಟಿಂಗ್ ಮಾಡಿದಾಗ ಅದ್ರಂಗ 4 ಭಾಗ ಆಗ್ತೈತಿ ಸರ್ ಕಬ್ಬು. ಆ ಲೆವೆಲ್ ಗೆ ಅದು ಅಷ್ಟು ದಪ್ಪ, ಮತ್ತಂದ್ರೆ ಅಷ್ಟು ಬ್ರಾಂಚಸ್ ಇದ್ವು ಸರ್. ಈಗ ನಾವ್ ಒಂದ್ ಅಗಿಯನ್ ಹಸ್ತಿಲ್ ಸರ್ ಕಬ್ಬಿಂದು, ಅದರ 32 ಬ್ರಾಂಚಸ್ ಇದ್ವು ಸರ್, 32-40 ತನಕ ಸರ್. ಆ ರೀತಿ ಬ್ರಾಂಚಸ್ ಬಂದಾಗ ಅದು ಒಂದ್ ಗಿಡ ನಮ್ಗೆ ಸುಮಾರು 1.5 ಕೆಜಿಯಿಂದ 2 ಕೆಜಿಸ್ ಅನ್ನು ಸಾಮಾನ್ಯವಾಗಿ ಆಯ್ತಂದ್ರೆ ಒಂದು ಹೊಲದಾಗ ಏನಾಗ್ತದೆ ಸರ್, 48,000 ಒಂದ್ ಎಕರೆದಾಗ ಸಸಿಗಳಿರ್ತವೆ ಸರ್. ಅದ್ರಲಿಂದ ಬ್ರಾಂಚಸ್ ಬಂದಾಗ ಒಂದ್ ಗಿಡಕ್ಕೆ ಬರೀ ಒಂದು 2 ಕೆಜಿ ಹಿಡ್ಕೊಂಡ್ರೆ 80 ಟನ್ ಆಗ್ತದೆ ಬರೋಬರಿ. ಅದಕ್ಕಷ್ಟೇ ಬ್ಯಾಲೆನ್ಸ್ ಮಾಡ್ಬೇಕು ಸರ್ ನಾವು. ಸೊ ನಾವು ಸಿಕ್ಕಂಗಿಲ್ಲ, ಅದು ಯಾವ್ದೋ ಒಂದು ಗೊಬ್ಬರ ಕೊಡ್ತಾರ, ಎಲ್ರು ಏನಾಗ್ತಾರೆ DAP ಹಾಕ್ರಿ, ಸೆಟ್ರೇಟ್ ಹಾಕ್ರಿ, ಹಾಕ್ಲಿ ಸರ್ ಒಂದು ಪ್ರಮಾಣವಾಗಿ ಅದಕ್ಕೆ ಏನೇ ಕೊಡ್ರಿ. ನಾವು ಒಂದೇ ಸಮನೆ ಒಂದು ಹೋಳಿಗಿನ ಊಟ ಮಾಡಂಗಿಲ್ಲ, ದಪಟಿನ ಊಟ ಮಾಡಂಗಿಲ್ಲ, ಚಪಾತಿನ ಅಷ್ಟು ಉಂಡಿ ಗೆಸ್ಟಿಕ್ ಆಗ್ತದೆ. ಈಗ ಅದೇ ರೀತಿ ಸಸಿನ ಹಂಗಿದೆ ಸರ್, ನಾವು ಈ ಸಸಿಗೆ ಎಷ್ಟು ನಾವು ಪ್ರಮಾಣವಾಗಿ ಕರೆಕ್ಟ್ ಆಗಿ ಅದಕ್ಕೆ ಏನೇನು ಬೇಕು ಅದು ಅಷ್ಟೇ ಕೊಟ್ಟಿವಿ ಅಂದ್ರೆ ಅದನ್ನು ಡೈಜೆಷನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬೆಳವಣಿಗೆ ಆಗ್ತದೆ ಸರ್. ನಮ್ಮ ಹುಟ್ಟಿ ಕೂಸುಗಳಿಗೆ ಕೂಡ್ಲೇನೆ ಅನ್ನ ಸಾರು ತಿನ್ನಿಸ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಹಿಡ್ಕೊಂಡು ಕರೆಕ್ಟ್ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನ್ಯೂಟ್ರಿಷನ್ ಆಗ್ಲಿ NPK ಇದು ಆಗ್ಲಿ ಕರೆಕ್ಟ್ ಕೊಡ್ಕೊಂತ ಬಂದ್ರೆ ರೈತರು ಇನ್ಮೇ ರೈತರು ಆ ಲೆವೆಲ್ ಬೆಳಿಬಹುದು ಸರ್. ನಮ್ಮ ಮೊದಲನೇದಾಗಿ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಸರ್, ಡ್ರಿಪ್ ಇರಿಗೇಷನ್ ಕಂಪಲ್ಸರಿ ಮಾಡ್ತಾರೆ ಕಬ್ಬಿಗೆ. ಕಬ್ಬಿಗೆ ಸರ್ ಆ ಡ್ರಿಪ್ ಇಂದ ನಿಮ್ಗೆ ಟೈಮ್ ಸೇವ್ ಆಗ್ತದೆ, ನೀರ್ನು ಸೇವ್ ಆಗ್ತದೆ, ಮತ್ತೆ ಜಾಸ್ತಿ ನೀರಾವರಿನೂ ಮಾಡ್ಕೋಬಹುದು ಸರ್. ಈಗ ಗೌರ್ಮೆಂಟ್ ಲಿಂತ 6 ಗಂಟೆ ಅಷ್ಟು ಕರೆಂಟ್ ಕೊಡಕತ್ತಾರೆ ಸರ್. 6 ಗಂಟೆದಾಗ ನಾವು ಅದೇ ಬಿಡು ನೀರು ಕೊಟ್ಟಿವಿ ಅಂದ್ರೆ 1.5-2 ಎಕರೆ ಅಷ್ಟೇ ನೀರಾವರಿ ಆಗ್ತದೆ ಸರ್. ನೀವು ಅದೇ ಡ್ರಿಪ್ ಲಿಂತ ಕೊಟ್ಟರೆ ಸುಮಾರು 1-5 ಎಕರೆ ತನಕ ಡ್ರಿಪ್ ಮಾಡಬೇಕಾದಂಗ ಸಾಕಷ್ಟು ಉಳಿತದಲ್ಲ, ಸಾಕಷ್ಟು ನೀರು ಉಳಿತದೆ ಸರ್, ಮತ್ತೆ ಟೈಮ್ ಉಳಿತದೆ ಸರ್. ಮತ್ತೆ ಇದಕ್ಕೆಲ್ಲ ತಮಗ ತಾಂತ್ರಿಕ ಮಾಹಿತಿಯನ್ನು ಹೆಂಗ್ ಪಡ್ಕೋತಾ ಇದ್ರಿ, ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ರಿ ಈ ವಿಷಯದಾಗ ಮಾತಾಡ್ಬೇಕಂದ್ರೆ? ತೆಗಿಲ ಸರ್ ನಮ್ಗೆ ಬಹಳ ಆತ್ಮೀಯರಾದ್ರು ಸರ್. ಏನೇ ಸಮಸ್ಯೆ ಇರಲಿ, ಇಲ್ಲ ಪಟೇಲ್ ಹಿಂಗ್ ಮಾಡ್ರಿ, ಇದು ಹಿಂಗ್ ಮಾಡ್ರಿ, ನೀವು ಮಾಡಕ್ ಸ್ವಲ್ಪ ಇದಕ್ಕೆ ಚೇಂಜಸ್ ಮಾಡ್ಕೊಳ್ರಿ, ಈ ಗೊಬ್ಬರ ಹಾಕ್ರಿ. ನನಗೆ ಸಣ್ಣ ಮಾಹಿತಿ ಬೇಕಾದ್ರು ಸರ್ ಹಿಂಗ್ ಮಾಡ್ಬೇಕಂದ್ರೆ ಹೆಂಗ್ರಿ ಅಂತಂದ್ರೆ ಅದು ಬಹಳ ಸಪೋರ್ಟಿವ್ ಆಗಿ ನನ್ನ ಬೆನ್ನೆಲುಬಾಗಿ ತೆಗಿಲ ಸರ್ ಅಂತ ಬಹಳ ಸಪೋರ್ಟ್ ಸಿಗ್ತಾರೆ. ಅಂದ್ರೆ ನೀವು ಮಾಡುವಂತಹ ಒಂದು ಏನು ಕೃಷಿಗೆ ಏನು ಬೆಂಬಲವಾಗಿ ಅವರು ಕೂಡ ನಿಂತರು, ಹಿಂಗಾಗಿ ಮಾರ್ಗದರ್ಶನ ಸಾಕಷ್ಟು ಸರಳವಾಗಿ ನಿಮಗೆ ಸಿಕ್ತು, ಅದರ ಪ್ರಕಾರ ತಾವು ಮಾಡ್ತಾ ಇದ್ದೀರಿ. ಮತ್ತೆ ಇದನ್ನು ಬಿಟ್ಟು ಬಾಳೆ ಕಲ್ಲಂಗಡಿ ಕೂಡ ತಾವು ಸರ್? ಬಾಳೆ ಕೂಡ ನಾನು ಜೈನ್ ಜೀನ್ ಏನ್ ಅಂತ ವೆರೈಟಿ ಮಾಡಿದ್ದೀನಿ ಸರ್ ಸ್ಟಾರ್ಟಿಂಗ್, ಅದರಲ್ಲೂ ಕೂಡ ಫೇಲ್ ಅಂಡ್ ಸಕ್ಸಸ್ ಸರ್. ನಾನು ಫಸ್ಟ್ ಟೈಮ್ ಪ್ಲಾಂಟೇಶನ್ ಮಾಡಿದಾಗ ಬಾಳೆ ಹೈದ್ರಾಬಾದ್ ಲೋಕಲ್ ವೆರೈಟಿ ಅದು ತರಿಸಿತ್ತು ಸರ್. ನಂಗೆ ಚೀಪ್ ಆಗಿ ಸಿಗ್ತಪ್ಪ, ಅಗಿ 5 ರೂಪಾಯಿಗೆ ಒಂದು ಅಗಿ ಸಿಗ್ತು ಅಂತ ಬಹಳ ಖುಷಿ ಆದ ಸರ್. ಮುಂದೆ ಅದ್ರದ್ದು ರಿಟರ್ನ್ ಎಫೆಕ್ಟ್ ಆಯ್ತು ಸರ್, ನಂಗೆ ಅಗಿ ಕಮ್ಮಿ ಸಿಕ್ತು, ಬಟ್ ರಿಸರ್ಚ್ ವೆರೈಟಿ ಇರಲಿಲ್ಲ ಸರ್. ಅದು ಯಾವ್ದೋ ಒಂದು ಲೋಕಲ್ ವೆರೈಟಿ ಸರ್, ಅದ್ರಲ್ಲಿ ನಾ ಫಸ್ಟ್ ಫೇಲ್ಯೂರ್ ಆದ ಸರ್. ನಾನು ಅದು ಏನಂತ ಹೇಳಿ ಕೊಟ್ಟಿದ್ರಿ? ಇಲ್ಲ ಜೀನ್ ಏನೇ ರೀ ಒಳ್ಳೆ ವೆರೈಟಿ ಅಂತ ಹೇಳಿದ್ರೆ ಸರ್, ಲೋಕರ್ ಏನ್ ಇರುದಿಲ್ಲ ಸರ್, ಅವ್ರಿಗೆ ನಮ್ಗೆ ನಾನು ಸ್ವಲ್ಪ ಮೋಸ ಆದ. ಅವಾಗ ಒಂದು 10 ಎಕರೆ ಮಾಡುದು ಸರ್, ಏನು ಮಾಡಮಿ ಅಂತ ಅನ್ಕೊಂಡು 10 ಎಕರೆ ಬಾಳೆ ಮಾಡಿದ್ರೆ ಆ ಟೈಮ್ ಅಲ್ಲಿ ಸಿಕ್ಕಾಪಟ್ಟಿ ಗಾಳಿ ಮತ್ತಂದ್ರೆ ಇದು ಬಿಟ್ಕೊಂಡು ಅವಾಗ ಸ್ಟಮ್ ಅದ್ರದೇನು ಸ್ಟೆಮಿನಾ ಇರುತ್ತಲ್ಲ ಸರ್, ಆ ರೆಸ್ಟೆನ್ಶನ್ ಪವರ್ ಅದರಲ್ಲಿ ಇರಲಿಲ್ಲ. ಹಂಗ ಗಿಡಗಳು ಗಾಳಿಗೆಲ್ಲ 1-7 ಎಕರೆ ಪೂರ್ತಿ ಬಿದ್ದೋಯ್ತು ಸರ್, ಕಟಿಂಗ್ ಬಂದಿದೆಲ್ಲ ಪೂರ್ತಿ ಬಿದ್ದೈತೆ. ಅವಾಗ ಸುಮಾರು ನಂದು ಒಂದು 10-15 ಲಕ್ಷ ಲಾಸ್ ಆದ ಸರ್. ಅದು ಬಿದ್ದಾಗಾದ್ರೂ ಮತ್ತೆ ಜೈನ್ ಕಂಪನಿ ಇದು G9 ವೆರೈಟಿ ಪ್ಲಾಂಟೇಶನ್ ಮಾಡಿಸಲಕ್ಕ ಅಗಿ ಬುಕ್ ಮಾಡಿದೆ ಸರ್. ನಂಗೆ ಊರಾಗೆಲ್ಲ ಏನಂತಿದ್ರೆ ತೆಲಿ ಕೆಟ್ಟದ ಗೌಡಂದು ಇಟ್ಟೆಲ್ಲ ಕಣ್ಣಿದ್ರೆ ಹಾಳು ಮಾಡ್ಕೊಂಡನ, 10 ಎಕರೆ ಪೂರ ಬಾಳೆ ಹಾಳಾಗ್ಯದ, ಮತ್ತ 10 ಎಕರೆ ರೆಡಿ ಮಾಡಗತ್ತಾನ, ಹುಚ್ಚಾಗೇನ ಗೌಡ ಹಾಲು ಹೆಚ್ಚಾಗಿ ಇದು ಮಾಡಗತ್ತಾರ, ಹಂಗೆಲ್ಲ ಮಾಡದ ತಪ್ಪಾದ ನಂಗ ಸ್ವಲ್ಪ ಊರಾಗ ದೊಡ್ಡವ್ರು ಇದ್ದವ್ರನ್ನ ಹೇಳಿದ್ರಿ, ಇಲ್ಲ ನಾ ಎಲ್ಲಿ ಹಾಳಾಗಿನ ಅಲ್ಲೇ ತೆಗಿತೀನಿ, ಎಲ್ಲಿ ವಸ್ತು ಕಳ್ಕೊಂಡಿರ್ತೀವಿ ಅಲ್ಲಿ ಕರೆದ್ರೆ ಸಿಗ್ತದೆ ಅನ್ಕೊಂಡು. ಯಾರು ಕಟಿಂಗ್ ಮಾಡಾಗತ್ತಿರಲಿ ಸರ್, ಆ ಲೇಬರ್ ಇಲ್ರಿ ಗೌಡ ನಾವು ಹಚ್ಚಂಗಲ್ಲ ನೀವು ಹಚ್ಚಿರಿ ಅಂತ ಲೇಬರ್ ಬಿಟ್ಟು ಹೋದ್ರು ಸರ್, ಅವ್ರಿಗೆ ಇಲ್ಲಪ್ಪ ನೀ ಇದು ಒಂದ್ ಸಾರಿ ಹಚ್ಚು ನೋಡಮ್ಮಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಾಮಿ ಅಂತ ಆ ಲೇಬರ್ ಇಂದ ಹಚ್ಚಿನ ಸರ್. ಆ ಲೇಬರ್ ಕೂಡ ನಮಗೆ ಇಷ್ಟ ಆತ್ಮೀಯ ರೀ, ನಮ್ಮ ಊರಂಗ್ ಕೆಲಸ ಮಾಡೋರ್ರಿ, ಗೌಡ್ರ ಹಾಳಾಗುತ್ತಾರೆ ಬ್ಯಾಡ್ರಿ ಗೌಡ್ರ ಕೈ ಮುಗಿದ್ ಹೇಳೋರು ಇದ್ರು ಸರ್, ಇದು ಒಂದು ನನಗೆ ಹೆಲ್ಪ್ ಮಾಡ್ರಪ್ಪ ಇರತ್ತಂದಿ, ಅವ್ರಿ ರಿಕ್ವೆಸ್ಟ್ ಮಾಡ್ಕೊಂಡು ಆ ಪ್ಲಾಂಟೇಶನ್ ಮಾಡ್ ಸರ್. ಪ್ಲಾಂಟೇಶನ್ ಮಾಡಿದಾಗ ಟೆಂಬೂರ್ಣಿಗೆ ಹೋದೆ ಸರ್ ನಾನು, ಈ ಬಾಳಿ ಬಗ್ಗೆ ನಾ ಮಾಹಿತಿ ನಾ ತಗೋಬೇಕು, ಈಗ ಇದರಲ್ಲಿ ಕಳ್ಕೊಂಡಿಲ್ಲ ಎಲ್ಲಿ ಹುಡುಕಾಡ್ಬೇಕು ಇದ್ರ ಕರೆಕ್ಟ್ ಆಗಿ ಮಾಹಿತಿ ತಗೋಬೇಕು ಅನ್ಕೊಂಡು ಈ ಮಾಹಿತಿ ಸಲಕ್ಕೆ ಟೆಂಬೂರ್ಣಿಗೆ ಹೋದೆ ಸರ್. ಮಹಾರಾಷ್ಟ್ರಕ್ಕೆ ಟೆಂಬೂರ್ಣಿಗೆ ಹೋದಾಗ ಅಲ್ಲಿ ಟೆಂಬೂರ್ಣಿದಾಗ ನಂಗೆ ಒಂದಿಷ್ಟು ಮಂದಿ ಪರಿಚಯ ಆದ್ರು ಸರ್, ಅಲ್ಲಿ ರೆಗ್ಯುಲರ್ ಆಗಿ ಹಿಂಗೆ ಮಾಡ್ಬೇಕಾಗತ್ತೀನಿ, ನಿಮ್ ಸಲಹೆ ಬೇಕು ಅಂತ ಅವ್ರ ಜೊತೆ ಟಚ್ ನಾಗಿದ್ದೆ. ನನ್ನ ಏಜ್ ನವರು ಒಬ್ರು ಅಜಿಂಕ್ಯ ಅಂತ ಫ್ರೆಂಡ್ ಆದ್ರು ಸರ್, ಅಲ್ಲಿ ಜೋಬಿಕರೋ ಮೈ ಆಪ್ ಹೆಲ್ಪ್ ಕರೋಂಗ ಅಂತ ಅವ್ರು ಹೇಳಿದ್ರು ಸರ್. ಅವಾಗ ಅವ್ರ ಮಾಹಿತಿ ನೋಡ್ಕೊಂಡು ಮತ್ತಲ್ಲಿ ಸುಮಾರು ಒಂದು ಎವ್ರಿ ಮಂತ್ ನಾನು ಅಲ್ಲಿ ಟೈಮಿಗೆ ವಿಸಿಟ್ ಕೊಟ್ಟು ಹಿಂಗಿಂಗ್ ಆಗದ ಈ ರೀತಿ ಈ ಸ್ಟೆಪ್ ಬಂದದ ಈಗ ಇದಕ್ಕೆ ಏನ್ ಮಾಡ್ಬೇಕು ಅಂತ ಎವ್ರಿ ಮಂತ್ ಹೋಗಿ ಅವ್ರ ಸಲಹೆ ತಗೊಂಡು ಮತ್ತೆ ಇಲ್ಲಿ ಬಂದು ಅದು ಪ್ರಾಕ್ಟಿಕಲ್ ಮಾಡ್ತಿದ್ ಸರ್. ಅವಾಗ ಒಂದೇ ಡಿಸೈಡ್ ಮಾಡಿದ್ ಸರ್, ಆಕ್ಚುಲಿ ಒಂದು ಕಟಿಂಗ್ ಆಗ್ತಿತ್ತು ಸರ್, ಅದು ಅವ್ರ ಮಿಡಲ್ ಮ್ಯಾನ್ ಅವ್ರು ಸ್ವಲ್ಪ ರೇಟ್ ಕಮ್ಮಿ ಏನ ಕಮ್ಮಿ ಬರುತ್ತೆ ಏನ ಕಮ್ಮಿ ತಗೋಬೇಕಂತ ಅನ್ಕೊಂಡು 15 ರೂಪಾಯಿ ಕೇಳಿದ್ರು 9 ರೂಪಾಯಿ ಬಂದಾಗ ತಲೆಯಾಗ ಒಂದೇ ಬಂದ್ ಸರ್, ಅದು ನೆಕ್ಸ್ಟ್ ಟೈಮ್ ನಮ್ಮ ಮಿಡಲ್ ಮ್ಯಾನ್ ನಾನು ಹೊಲಕ್ ಬರಬಾರದು, ಅವ ನಾನು ಬಲಕ್ ರೇಟ್ ಕೇಳಿದಾಗ ನಾ ಹೇಳಿ ರೇಟ್ ಕೊಡ್ತೀನಿ ಅಂದ್ರೆ ಕೊಡಬೇಕು ಇಲ್ಲಾಂದ್ರೆ ಕೊಡಬಾರ್ದಂತ ವಿಚಾರ ಮಾಡ್ಕೊಂಡಿದ್ರಿ, ವಿಚಾರ ಮಾಡ್ಕೊಂಡು ಒಂದು ಫಿಕ್ಸ್ ಆದ ಸರ್, ಇಲ್ಲಾಂದ್ರೆ ಎಕ್ಸ್ಪೋರ್ಟ್ ಮಾಡಬೇಕು, ಇಲ್ಲಾಂದ್ರೆ ನಾ ಬಾಳೆನೇ ಮಾಡಬೇಡಿ ನಿಮಗೆ ಮುಂದೆ ಅಗ್ರಿಕಲ್ಚರ್ ಬಿಟ್ಬಿಡ್ಬೇಕು ಮೈಂಡ್ ಸೆಟ್ ಮಾಡ್ಕೊಂಡು ಸರ್. ಏನೋ ಒಂದು ಮಾಹಿತಿ ಕೊಟ್ಟ ಟೇಮುಣಿ ಇದ್ರದವರು, ನನ್ನ ಫ್ರೆಂಡ್ ಆಗ್ಲಿರಿ ಮತ್ತೆ ಬಳಗದವರು, ನನ್ನ ಹೊಲದಾಗ ಏನ್ ಕೆಲಸ ಮಾಡೋರು ಎಲ್ಲ ಸಪೋರ್ಟ್ ಲಿಂದ ಸರ್. ಅವಾಗ 7 ಎಕರೆ ಮಾಡಿದ್ ಸರ್, 7,500 ಸಸಿಗಳು ಕುಡ್ಸಿದ್ರಿ, 7,500 ಅಗಿಗೊಳದಾಗ 27 ಲಕ್ಷ ಮಾಡಿದ್ರು ಸರ್. 27 ಲಕ್ಷ ಸರ್, ಇಲ್ಲ ಅದು ಬಿಲ್ ಏನ ಕಲೆಕ್ಟ್ ಮಾಡಿ ಇಟ್ಟಿನ ಸರ್, ಅದು ಎಷ್ಟೆಷ್ಟು ಹೋಗ್ಯದ, ಎಷ್ಟು ಗಾಡಿ ನಂದು ಒಂದ್ ಗಿಡದಲ್ಲಿ ಎಷ್ಟು ವೇಟ್ ಆಗ್ಯದ ಅಂತ ಒಂದು ಕಲೆಕ್ಟ್ ಮಾಡಿ ಇಟ್ಟಿದ್ ಸರ್ ನಾನು, ಅಂದ್ರೆ ನಾಳೆ ರೆಕಾರ್ಡ್ಸ್ಕ ಇದು ಮಾಡಿದೀನಿ ಅಂತ ಅನ್ನೋದು ನನ್ಗ ಇದು ಬೇಕಲ್ಲ ಸರ್. ಏನ್ ರೇಟ್ ಏನ್ ಬಿತ್ತ ನಿಮ್ಗೆ? ಅವಾಗ 25 ರೂಪೀಸ್ ರೇಟ್ ಬಿತ್ತಿತ್ತು ಸರ್. ಹೌದಲ್ಲ, 20 ಕೆಜಿ ಸರ್, ಪರ್ ಕೆಜಿ 25 ಸರ್. ಒಂದ್ ಕೆಜಿ ಒಳಗೆ ಎಷ್ಟು ಹಣ್ಣುಗಳು ಅಂದ್ರೆ ಅದು ಹೆಂಗಿರುತ್ತೆ ಸರ್, 13 ಕೆಜಿ 7 ಕೆಜಿ ಒಂದ್ ಪ್ಯಾಕ್ ಮಾಡ್ತಾರೆ ಸರ್ ಎಕ್ಸ್ಪೋರ್ಟ್ ಸರ್. ಅಂದ್ರೆ ಇದು ರಫ್ತು ಸಲುವಾಗಿ ನೀವು ಮಾಡಿದ್ರೆ, ಎಕ್ಸ್ಪೋರ್ಟ್ ಸಲುವಾಗಿ ಮಾಡಿದ್ರೆ, ಎಕ್ಸ್ಪೋರ್ಟ್ ಸಲುವಾಗಿ ಮಾಡಿದ್ ಸರ್. ಅದ್ರ ಕ್ಯಾವಿಟಿ ಮತ್ತಂದ್ರೆ ಅದ್ರದ್ದು ಗಾತ್ರ ರೀ, ಅದ್ರ ಲೆಂತ್ ಅದೆಲ್ಲ ಚೆಕ್ ಮಾಡಿದ್ರು ಸರ್. ಚೆಕ್ ಮಾಡ್ಕೊಂಡು ಇಲ್ಲ ಸರ್ ಇದು ಎಕ್ಸ್ಪೋರ್ಟ್ ಆಗ್ತದೆ ನಿಮ್ದು ಬಳಿ ಸರಿಯಾಗಿ ಬಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಪ್ಯಾಕಿಂಗ್ ಪ್ರೊಸೆಸ್ ಒಂದು ತಿಂಗಳ ತನಕ 40 ಜನ ಲೇಬರ್ ಅವ್ನು ಎಕ್ಸ್ಪೋರ್ಟ್ ದವರು ಏನಿದ್ರು ಸರ್ ಅಲ್ಲಿ ನನ್ನ ತೋಟದಲ್ಲಿ ಉಳ್ಕೊಂಡು ಒಂದು ತಿಂಗಳಲ್ಲಿ ಪೂರ್ತಿ ಹಾರ್ವೆಸ್ಟಿಂಗ್ ಮಾಡಿದ್ರು ಸರ್. ಅದು ಒಂದು ನನಗ ಅವಾಗ ಅನಿಸ್ತಾರ ಇಲ್ಲ ಏನೇ ಇದ್ರು ಮಾಹಿತಿ ಪಡ್ಕೊಂಡು ಏನ್ ಬೆಳಿಗ್ಗೆ ಯಾವ ಟೈಮಲ್ಲಿ ಏನ್ ಕರೆಕ್ಟ್ ಆಗಿ ಕೊಟ್ಟು ಅಂದ್ರೆ ನಮ್ಗೆ ಭೂಮಿ ತಾಯಿ ಯಾವಾಗ್ನು ಲಾಸ್ ಆಗಂಗಿಲ್ಲ ಅನ್ಕೊಂಡು ಅವಾಗ ನನ್ನ ಮೈಂಡ್ ಫಿಕ್ಸ್ ಆಯ್ತು ಸರ್. ಅಂದ್ರೆ ನೀವು ಏನ್ G9 ಬೆಳೆದಾಗ ನಿಮಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅನ್ನೋ ಕಲ್ಪನೆ ಇರಲಿಲ್ಲ? ಮಾಡ್ತೀನಿ ಅಂತ ಇರಲಿಲ್ಲ ಸರ್. ಫಸ್ಟ್ ನಾನು ಒಂದ್ 10 ಎಕರೆ ಆದಾಗ ಫೇಲ್ ಏನ್ ಆದ ಸರ್, ಅವಾಗ ನಾವು ಒಂದೇ ನಿರ್ಧಾರ ಮಾಡಿದ ಈ ಲೋಕಲ್ ಥರ್ಡ್ ಮಿಡಲ್ ಮ್ಯಾನ್ ಅವ್ರಿಗೆ ಕೊಡಬಾರ್ದು, ಎಕ್ಸ್ಪೋರ್ಟ್ ಮಾಡ್ಬೇಕಂತ ಅವಾಗ ಇನ್ನೊಂದ್ 7 ಎಕರೆ ಪ್ಲಾಂಟೇಶನ್ ಮಾಡಕತ್ತೀವಿ ಸರ್. ಆ ಪ್ಲಾಂಟೇಶನ್ ಮಾಡ್ಬಳಕ್ ಬಂತ ಸರ್ ಅದು, ಈ ಲೋಕಲ್ದವ್ರು ಹಿಂಗಾದ್ರೆ ನಂಗೆ ಇವ್ರು ಹಾಳು ಮಾಡ್ತಾರ, ಬೇರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ತೆಗಿಬೇಕಂತ ಮಾಡಿದ್ರೆ ನಾನು ಸರ್ವೆ ಆಗ್ತೀನಿ, ಇಲ್ಲಾಂದ್ರೆ ಸರ್ವೆ ಆಗಲ್ಲ ಅನ್ಕೊಂಡು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡೋ ಸಲುವಾಗಿ ಅದಕ್ಕೆ ಏನ್ ಶ್ರಮ ಮಾಡಬೇಕು ಪೂರ್ತಿ ಶ್ರಮ ಪಟ್ಟು ಎಕ್ಸ್ಪೋರ್ಟ್. ಅಂದ್ರೆ ಪ್ರತಿ ಹೆಜ್ಜೆ ಒಳಗೂ ನೀವು ಬೇರೆಯವ್ರ ಮಾರ್ಗದರ್ಶನ ತಗೊಂಡಿದ್ದೀರಿ ಸಲುವಾಗಿ? ಹಾ ಸರ್, ಎಕ್ಸ್ಪೋರ್ಟ್ ಮಾಡೋರದು ಮಾರ್ಗದರ್ಶನ ತಗೊಂಡು ಮತ್ತೆ ನಮ್ ಸರ್ ಅವ್ರಲಿಂತ ಯಾವ ನ್ಯೂಟ್ರಿಷನ್ಸ್ ಕೊಡ್ಬೇಕು ಅದಕ್ಕೆ ಬಾಳೆಗದ ಮತ್ತ ಅದ್ರಲ್ಲಿಂತ ಎಷ್ಟು ಬ್ಯಾಲೆನ್ಸ್ ಮಾಡಬೇಕು, ಬಂಚ್ ಮ್ಯಾನೇಜ್ಮೆಂಟ್ ಎಷ್ಟು ಮಾಡಬೇಕು, ಅದ್ರದ್ದು ಸೈಜ್ ಎಷ್ಟು ಇರಬೇಕು, ಮತ್ತಂದ್ರೆ ಅದರದ್ದು ಒಳ್ಳೆ ತೂಕಕ್ಕೆ ಬರಬೇಕಾದ್ರೆ ಅದಕ್ಕೆ ಏನ್ ಫರ್ಟಿಲೈಸರ್ ಕೊಡಬೇಕು, ಅದೆಲ್ಲ ಕರೆಕ್ಟ್ ಆಗಿ ಒಂದು ಶೆಡ್ಯೂಲ್ ಮಾಡ್ಕೊಂಡು ಸರ್ ಎವ್ರಿ ಡೇ. ಅದು ನಾನು ಒಂದು ಈಗ ಡೈಲಿ ಡೈರಿ ಬುಕ್ ಹೆಂಗ್ ಬರೀತಾರೆ ಸರ್, ಆ ರೀತಿನೇ ಒಂದು ಡೈರಿ ಬರೀತೀವಿ ಸರ್. ಇವತ್ತು ಇದಕ್ಕೆ ಎಷ್ಟು ನೀರು ಕೊಟ್ಟಿವಿ, ಇಷ್ಟ ವರ್ಷನಾಗ ಇದು ಎಷ್ಟು ಫರ್ಟಿಲೈಸರ್ ಕೊಟ್ಟಿವಿ, ಮತ್ತೆ ಅದಕ್ಕೆ ಮುಂದೆ ನೆಕ್ಸ್ಟ್ ಡೇ ಏನ್ ಕೊಡ್ಬೇಕಂತ ಪ್ಲಾನ್ ಆಗಿರ್ತೀವಿ ಸರ್. 12 ಮಂತ್ಸ್ ಕ್ರಾಪ್ ಸರ್, ಅದು 12 ತಿಂಗಳ ಕ್ರಾಪ್. ಈಗ ಹಳ್ಳಿದಾಗ ಏನಂತಾರ ಸರ್, ಬಾಳೆ ನೀರಾಗ ನಿಂದ್ರಸ ನಿಂಗೆ ಊರಾಗ ನಿಂದ್ರಸ್ತಾರ, ಅದು ಒಂದು ಸ್ವಲ್ಪ ತಪ್ಪು ಕಲ್ಪನೆ ಸರ್. ಅವಾಗ ನಮ್ ಭೂಮಿದಾಗ ತಿಪ್ಪಿ ಗೊಬ್ಬರ ಜಾಸ್ತಿ ಆಗ್ತದೆ ಸರ್. ಹಂಗಾಗಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರ್ತದೆ ಸರ್ ಭೂಮಿ ಒಳಗ. ಈಗ ತಿಪ್ಪಿ ಗೊಬ್ಬರ ಜಾಸ್ತಿ ಇಲ್ರಿ, ಎಲ್ಲಾ ಕಾಂಪೋಸ್ಟ್ ಇದೇ ಹಾಕಾಗತ್ತಾರ ಸರ್. ಹಂಗಾಗಿ ಸ್ವಲ್ಪ ನಮ್ಮ ರೈತರು ಏನ್ ಮಾಡ್ಬೇಕ್ರಿ, ದನಗಳು ಕಟ್ಟಬೇಕು. ಒಂದು 10 ಎಕರೆ ಅಂದ್ರೆ ಒಂದ್ 2 ಹಸು ಕಟ್ಟರ್ ಸಾಕು ಸರ್. ಅದು 10 ಎಕರೆ ಜೀವಾಮೃತ ಮಾಡ್ಕೊಂಡು, ಗೋಕೃಪಾಮೃತ ಮಾಡ್ಕೊಂಡು ಇದೆಲ್ಲಾ ಮಾಡ್ಕೊಂಡು ಮಾಡಬಹುದು ಸರ್. ಬಟ್ ರಸಗೊಬ್ಬರನು ಬೇಕೇ ಸರ್. ಈಗ ಸಡನ್ ಆಗಿ ನಾವು ಚೇಂಜ್ ಆಗ್ತೀವಿ ಅಂದ್ರೆ ಚೇಂಜ್ ಆಗಕ್ ಸಾಧ್ಯ ಇಲ್ರಿ. ಈಗ ಅದ್ರಲ್ಲಿಂತ ಒಂದ್ 50% ಅದು 50% ಇದು ಮಾಡ್ಕೊಂಡು ಬಂದ್ರೆ, ಇವೆಲ್ಲ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದ್ರಿಂದ ಕ್ಯಾನ್ಸರ್ ಬರಾಗತ್ತದ, ಶರೀರ ಪೂರ್ತಿ ಹಾಳು ಮಾಡ್ಕೋತೀವಿ ಸರ್, ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಅದು ಇದಾಗತ್ತೆ ಸರ್. ನೆಕ್ಸ್ಟ್ ಈಗ ಸ್ವಲ್ಪ 50% ಚೇಂಜ್ ಮಾಡ್ಕೊಂತ ಮುಂದೆ ಸ್ವಲ್ಪ ಆರ್ಗ್ಯಾನಿಕ್ ಇದ್ರ ಕಡೆ ಹೋದ್ರ ಅಂದ್ರೆ. ಬಾಳೆಹಣ್ಣು ನೀವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅವಾಗಿಂದ? ಅವಾಗಿಂದ ಇಲ್ಲಿನ ತನಕ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಹೋಗ್ತಾ ಇದೆ ಸರ್? ಇರಾನ್, ಇರಾಕ್, ಇಲ್ಲಿಂದ ಪ್ಯಾಕಿಂಗ್ ಆಗ್ಬಿಟ್ಟು ಬಾಂಬೆಗೆ ಹೋಗಿ ಇದ್ರಲ್ಲಿಂದ ಇದಾಗ್ಬಿಡ್ತು. ಮತ್ತೆ ಪೇಮೆಂಟ್ ಅದು ಹೆಂಗ? ಆನ್ಲೈನ್ ಪೇಮೆಂಟ್. ಏನ್ ಅಡ್ವಾನ್ಸ್ ಪೇಮೆಂಟ್ ಆಗ್ತದೆ? ಅಡ್ವಾನ್ಸ್ ಆಗಲ್ಲ ಸರ್. ನಮ್ದು ಇವತ್ತು ಹೋಗಿ ಅವ್ರಿಗೆ ರೀಚ್ ಆದ ಕೂಡಲೇ ಬೇಕಂದ್ರೆ ಕಾಟ ಪೇಮೆಂಟ್ ನ ಕೊಡ್ತಾರೆ ಸರ್. ಕಾಟ ಪೇಮೆಂಟ್ ಕೊಟ್ಟ್ರೆ ಕಂಪನಿದಾರ್ಲಿಂತ ಏನಾಗ್ತದೆ ಸರ್, ಮಿಡ್ಲ್ ಮ್ಯಾನ್ ಏನ್ ಇರ್ತಾನಲ್ಲ ಸರ್, 1 ರೂಪಾಯಿ 2 ರೂಪೀಸ್ ತಗೊಂಡು ಅವ್ನಿಗೆ ಆಫ್ಟರ್ 15 ಡೇಸ್ ಪೇಮೆಂಟ್ ಕೊಡ್ತಾರೆ ಸರ್. ಈಗ ನಾವು ಇಲ್ಲ ಕಂಪನಿದವರಿಗೆ ಡೈರೆಕ್ಟ್ ಕೊಟ್ಟಿವಿ ಅಂದ್ರೆ ನಮ್ಗೆ 1 ರೂಪಾಯಿ 2 ರೂಪಾಯಿ ಏನು ತಿನ್ನಂಗಿಲ್ಲ ಸರ್. ಡೈರೆಕ್ಟ್ ಬೈ ಟು ಫಾರ್ಮರ್ ಬರ್ತದೆ ಸರ್. ನೇರವಾಗಿ ಪೇಮೆಂಟ್ ಆಗ್ತದೆ, ನೇರವಾಗಿ ಪೇಮೆಂಟ್ ಆಗ್ತದೆ. ಅಲ್ಲೇನು ನಿಮಗೆ ಸಮಸ್ಯೆ ಆಗಿಲ್ಲ ಅಲ್ಲೇನು ಸಮಸ್ಯೆ? ಎಕ್ಸ್ಪೋರ್ಟ್ ಮಾಡುವಂತಹ ಸಮಯದೊಳಗೆ ತಾಂತ್ರಿಕವಾಗಿ ಆಗ್ಲಿ ಅಥವಾ ಏನು ಈ ಸ್ಪೆಸಿಫಿಕೇಶನ್ ಏನಿರ್ತಾವಲ್ಲ, ಈ ರೀತಿ ನಾವು ಪ್ಯಾಕೇಜ್ ಮಾಡಿ ಕಳಿಸಬೇಕು, ಈ ರೀತಿ ಕ್ವಾಲಿಟಿ ಇರಬೇಕು ಅಂತ ಹೇಳಿ, ಕ್ವಾಲಿಟಿ ಬಂತಂದ್ರೆ ಅವರು ಎಕ್ಸ್ಪೋರ್ಟ್ ಕಟಿಂಗ್ ಮಾಡ್ತಾರೆ ಸರ್. ಇಲ್ಲಾಂದ್ರೆ ಕಟಿಂಗ್ ಮಾಡಂಗಿಲ್ಲ ಸರ್. ಈಗ ಅದೇ ರೀತಿ ನಾನು ಈ ಯೆಲ್ಲೋ ಕಲರ್ ವಾಟರ್ ಮೆಲನ್ ಮಾಡಿದಾಗ ಸರ್, ಈ ಗುಲ್ಬರ್ಗದಾಗ ನಾನೇ ಸ್ವತಃ ನಂದೇ ಒಂದು ಬ್ರ್ಯಾಂಡ್ ಮಾಡಿ ಪಾಟೀಲ್ ಫಾರ್ಮ್ ಹೌಸ್ ಅಂತ ಮಾಡಿ ಅದು ಯೆಲ್ಲೋ ಕಲರ್ ವಾಟರ್ ಮೆಲನ್ ಎಲ್ಲಾ ಕಡೆ ಇದು ಮಾಡಿದೆ ಸರ್. ಅವಾಗ ಫಸ್ಟ್ ಟೈಮ್ ನಾನು ನೆನ್ಯೂ ಸೀಡ್ಸ್ ಅಂಡ್ ಮತ್ತೆ ಸೆಮ್ನಿಸ್ ಯೆಲ್ಲೋ ಗೋಲ್ಡ್ 48 ನಂಬರ್ ಹತ್ತಂದಿ ಒಂದು ಸೀಡ್ಸ್ ಇತ್ತು ಸರ್. ಅದು ನಾನು ಫಸ್ಟ್ ಟೈಮ್ ಮಾಡಿದಾಗ ಸುಮ್ ಸ್ವಲ್ಪ ಪ್ರಮಾಣ 2 ಎಕರೆದಾಗ ಮಾಡಿದ್ ಸರ್. ಅದು ನೋಡಮ್ ಇದೊಂದು ಟ್ರಯಲ್ ನೋಡಿ. ಎಲ್ಲಿ ನೋಡಿದ್ರಿ ಅದನ್ನ? ಹಳದಿ ತಿರುಳಿರುವಂತದ್ದು ಯೂಟ್ಯೂಬ್ ನ್ಯಾಗ ನೋಡಿ ಸರ್. ಯೂಟ್ಯೂಬ್ ನ್ಯಾಗ ನೋಡಿ ಅದು ಥೈಲ್ಯಾಂಡ್ ಸೀಡ್ಸ್ ಇದ್ರದ್ರಿ, ಜರ್ಮನಿ ಇದ್ರಲ್ಲಿಂತ ಸೆಮ್ನಿಸ್ ಇದ್ರದ್ದು ಜರ್ಮನ್ ಇದ್ರದವ್ರು ಇದು ಮಾಡಿದ್ರು ಸರ್. ಅವಾಗ ನನ್ನ ಒಬ್ಬರು ಫ್ರೆಂಡ್ ಲಿಂದ ಸೀಡ್ಸ್ ತರಿಸ್ಕೊಂಡು ಅವಾಗ ಪ್ಲಾಂಟೇಶನ್ ಮಾಡಿಸಿ ನನ್ನ ಕಡೆಯಿಂದ ಇದು ಮಾಡಿದ್ರು ಸರ್. ಅವಾಗ ಅವಾಗ ಇದು ಯಾರು ತಿಂತಾರ, ಎಲ್ಲರೂ ಒಳಗ್ ಕಲರ್ ಹಾಕಿದಂತ ಅಂತಾರ, ಅದ್ರ ಬಗ್ಗೆ ಅದ್ರ ಭಾಷೆ ಮಾಡಿದ್ರು ಸರ್. ಅವಾಗ ಬಟ್ ಅದ್ರ ಟೇಸ್ಟ್ ಕೆಂಪು ಏನು ವಾಟರ್ ಮೆಲನ್ ತಿಂತೀವಿ ಸರ್, ಅದಕ್ಕಿಂತ ಇದು ಹಳದಿ ಕಲಂಗಡಿ ಸ್ವಲ್ಪ ಟೇಸ್ಟ್ ಆಗಿ ಕ್ರಿಸ್ಪಿನೂ ಅದ ಸರ್, ಟೇಸ್ಟ್ ನ್ಯೂಟ್ರಿಷನ್ ಜಾಸ್ತಿ ಅದ ಸರ್, ಪೌಷ್ಟಿಕಾಂಶಗಳು ಜಾಸ್ತಿ ಅದ ಸರ್. ಜಾಸ್ತಿ ಅದಾವ ಸರ್. ಟೇಸ್ಟ್ ಏನು ವ್ಯತ್ಯಾಸ ಆಗಂಗಿಲ್ಲ, ಶುಗರ್ ಕಂಟೆಂಟ್ ಜಾಸ್ತಿ, ರುಚಿ ಏನು ವ್ಯತ್ಯಾಸ ಆಗುತ್ತೆ? ರುಚಿ ಅದ ಸರ್, ರುಚಿ ಅಂತೂ ಆಯ್ತು. ಆದ್ರೆ ಈಗೇನು ಕಲ್ಲಂಗಡಿ ತಿನ್ನುವಂತಹ ಸಮಯದೊಳಗ ಅದು ನಾಲ್ಗಿಗೆ ಒಂದ್ ಸ್ವಲ್ಪ ಮರಳ ಮರಳ ಹತ್ತಬೇಕು ಅಂತ ಹೇಳಿ ಹೇಳ್ತಾರೆ. ಹೌದಾ? ನೀವು ಮನೆಯಲ್ಲಿ ಈಗ ದೀಪಾವಳಿದಾಗ ಅದು ಗೋಡಂಬಿ ಇದು ಎಲ್ಲ ಕರೀತಾರೆ, ಸ್ವಲ್ಪ ಆ ಫೀಲ್ ಇರ್ತದೆ, ಆ ಫೀಲಿಂಗ್ ಇರ್ತದೆ ಸ್ವಲ್ಪ. ಏನೋ ಹಿಂಗ್ ಇಟ್ಟರು ಕೂಡಲೇ ಕರಗ ಹೋಗ್ಬೇಕು, ಬಟ್ ಅದು ಮೆಲಿವಾಗ ಹಿಂಗ್ ಏನೋ ಒಂಥರ ಕಬ್ ಮೆಲ್ದಂಗ್ ಹಿಂಗ್ ಕುರ್ಕುರ್ ಅಂತ ಆ ಫೀಲ್ ಇರ್ತದೆ ಸರ್. ಮತ್ತೆ ಇನ್ನೊಂದು ಸ್ವಲ್ಪ ಸ್ವೀಟ್ ನು ಜಾಸ್ತಿ ಇದೆ ಸರ್, ಸ್ವೀಟ್ ಜಾಸ್ತಿ ಸರ್. ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ನ್ಯೂನು ಸೀಡ್ಸ್ ನಾಗ ಸರ್, ಸ್ವಲ್ಪ ಸೆಮಿನಿಸ್ ಇದ್ರದಾಗ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಇದೆ. ಮಿಕ್ಕಿದ ಇವೆಲ್ಲ ನಾರ್ಮಲ್ ರೆಡ್ ಕಲರ್ ಎಲ್ಲ ನೀವು ಸುಮಾರು ದಿನ ಇಟ್ಟು ಇದು ಮಾಡಬಹುದು ಸರ್. ಈಗ ಮಾರ್ಕೆಟ್ ಮಾಡುವಾಗ ಮೊದಲೇ ಸಲ ಏನ್ ಅನಿಸ್ತು ನಿಮಗೆ? ಇದು ಸ್ವಲ್ಪ ನಂಗೆ ವಜ್ಜೋಯ್ತು ಸರ್. ಅವಾಗ ಹೆಂಗಪ್ಪ ಇಷ್ಟೆಲ್ಲ ಮಾಡ್ಕೊಂಡು ಕೂತ, 1 ಎಕರೆಗ ಪಟ್ಲಿಂತ 25 ಟನ್ ತೆಗೆದ, ಇದು ಮಾರ್ಕೆಟ್ ಹೆಂಗ್ ಮಾಡೋದು ಅಂತ ಅನ್ಕೊಂಡು ಒಂದಿಷ್ಟು ಮಾರ್ಕೆಟ್ ನಂದು ಹೈದರಾಬಾದ್ ರಿಲಯನ್ಸ್ ನಂದೊಂದು ವೆಂಡರ್ ಕೋಡ್ ಇತ್ತು ಸರ್. ಹೈದರಾಬಾದ್ ಅವ್ರಿಗೆ ರಿಲಯನ್ಸ್ ಅವ್ರಿಗೆ ಕೊಟ್ಟೆ ಸರ್ ಅಲ್ಲಿ, ಬೆಂಗಳೂರು ಕೊಟ್ಟೆ ಸರ್ ಅಲ್ಲಿ, ಒಂದ್ 10 ಟನ್ ಚೆನ್ನೈ ಕಳಿಸ್ತಾರೆ. ಮಿಕ್ಕಿದೆಲ್ಲ ನಮ್ ಗುಲ್ಬರ್ಗದ ಜನರಿಗೂ ಗೊತ್ತಾಗ್ಲಿ, ನಮ್ ಗುಲ್ಬರ್ಗ ಫಾರ್ಮರ್ಸ್ ಹೊಸದೊಂದು ಏನೋ ಟೇಸ್ಟ್ ಮಾಡ್ಲಿ ಅಂತ ಅನ್ಕೊಂಡು ಅದ್ರದಾಗ ಏನು ಪೋಷಕಾಂಶಗಳವ ಮತ್ತ ಅದರಲ್ಲಿಂತ ಏನ್ ಬೆನಿಫಿಟ್ಸ್ ಅವ ಅದೆಲ್ಲ ಒಂದ್ ಸ್ಟಿಕ್ ಮಾಡುದು ಸರ್. ಅದಕ್ಕೆ ಒಂದ್ ಸ್ಟಿಕ್ಕರ್ ಮಾಡ್ಬಿಟ್ಟು ಗುಲ್ಬರ್ಗದಾಗ ನಾನೇ ಸುಮಾರು ಒಂದ್ 6 ಲಿಂತ 7 ಟಂಟಂಗಳು ಇದು ಮಾಡಿದೆ ಸರ್. ಅದ್ರ ಮ್ಯಾಗೆಲ್ಲ ಸ್ಪೀಕರ್ ಹಚ್ಬಿಟ್ಟು ಅವಾಗ ಇಡೀ ಗುಲ್ಬರ್ಗ ಇಡೀ ಕರ್ನಾಟಕ ತುಂಬಾ ಹಳದಿ ಕಲಂಗಡಿ ಅಂತ ದೊಡ್ಡದೊಂದು ಇದಾಗಿದೆ ಸರ್. ಈ ಭಾಗದೊಳಗೆ ನೀವೇ ಬೆಳೆದಂತವ್ರು ಮೊದಲೇದಾಗಿ? ಹೌದು ಸರ್, ಮೊದಲನೇದಾಗಿ ಕರ್ನಾಟಕದಾಗ ಫಸ್ಟ್ ಟೈಮ್ ಸರ್. ಬಟ್ ನಾ ಸೆಮಿನಿ ಸೀಡ್ಸ್ ಅವ್ರು ಹೇಳಿದ ಪ್ರಕಾರ ಇಂಡಿಯಾದಾಗ ಬೆಳೆದಿದ್ದು ನಾನೇ ಫಸ್ಟ್ ಅಂತ. ಹೌದಾ? ಬಹಳ ಹೆಮ್ಮೆ ಅನಿಸ್ತದ ನೋಡ್ರಿ, ನೀವು ದೊಡ್ಡ ಒಂದು ರಿಸ್ಕ್ ಅಂತಾರಲ್ಲ ಅದನ್ನ ತಗೊಂಡು ನೀವು ಮಾಡಿದ್ರಿ. ಆದ್ರೆ ಹೊಸ ಪ್ರಯೋಗ ಮಾಡಬೇಕು ಅನ್ನುವಂತದ್ದೇನು ಒಂದು ಖುಷಿ ಇರ್ತದಲ್ಲ ಸರ್, ಅದು ಆ ಟೈಮ್ ನೊಳಗೆ ನಿಮಗೆ ಅನಿಸಿರ್ಬೇಕು. ಹೌದು ಸರ್. ಇದೇ ರೀತಿ ಯಂಗ್ ಜನರೇಷನ್ ನಮ್ಮ ಏಜ್ನವ್ರು ಏನ್ ಅದರಲ್ಲ ಸರ್, ಈಗ ಎಲ್ಲರೂ ನಾವು ಬೆಂಗಳೂರು ಸೆಟ್ಲ್ ಆಗ್ತೀವಿ. ಈಗ ಅಲ್ಲಿ ಏನಿಲ್ಲ ಸರ್, ಬೆಂಗಳೂರಿನ ಹೋದ ಕೂಡಲೇ ನಿಮ್ಗೆ 10 ರಿಂದ 15 ಸಾವಿರ ತನಕ ಅಷ್ಟೇ ನಿಮ್ಗೆ ಪಗಾರ ಕೊಡ್ತಾರೆ. ಇಲ್ಲಿ ನಿಮ್ಗೆ ಅದಕ್ಕಿಂತ ಜಾಸ್ತಿನೂ ಮಾಡಬಹುದು ಸರ್. ಇಲ್ಲಿ ನಮ್ ಹಳ್ಳಿ ವೆದರ್ ಆಗ್ಲಿ, ಇಲ್ಲಿ ಕ್ಲೈಮೇಟ್ ರೀ, ಮತ್ತೆ ಇಲ್ಲಿ ಇರೋ ಲೈಫ್ ಸ್ಟೈಲ್ ನಿಮ್ಗೇನೋ ಅಸಹ್ಯವಾಗ್ತಿರ್ಬೋದು. ಅವಾಗ ಏನಂತಾರೆ, ಬೆಂಗಳೂರಾಗ ಐಟಿ ಮಾಡಗತ್ತಂದ್ರೆ ಸ್ವಲ್ಪ ಏನೋ ಐಟಿ ಇದ್ರದಾಗನಪ್ಪ ಅವನಿಗೆ ಹುಡುಗಿ ಕೊಡ್ತೀನಿ ಅಂದ್ರೆ ಸರಿ, ಕೋವಿಡ್ ಇಂದ ಊರಾಗೆ ಇರ್ತಾನ, ಊರಾಗ ಬದಲಾವಣೆ ಆಗಿದೆ. ಸಾಮಾನ್ಯವಾಗಿ ರೈತರಿಗೆ, ರೈತರ ಮಕ್ಕಳಿಗೆ ನಾವು ಕೊಡಂಗಿಲ್ಲ ಸರ್. ಈಗ ರೈತರು, ರೈತರ ಮಕ್ಕಳು ಅಂದ್ರೆ ಏನೇ ಇರ್ಲಪ್ಪ, ನನ್ನ ಮಗಳು ಚೆನ್ನಾಗಿರ್ತಾಳೆ ಇಲ್ಲಿ. ನಾನು ಪರ್ಸನಲಿ ಸರ್, ನಮ್ ಅಕ್ಕ ತಂಗಿದ್ರೆಲ್ಲ ಬೆಂಗಳೂರು ಅದರ, ಮೈಸೂರು ಅದರ, ಈಗ ಅವ್ರು ನನಗಂತಾರ ಸರ್ ನೀ ಎಷ್ಟು ಚಲೋ ಐತೆ ಊರಾಗ, ಅಪ್ಪ ಅಮ್ಮನ ಕೂಡ ಇರ್ತೀವಿ, ಎಲ್ಲರೂ ಕೂಡ ಹೊಂದ್ಕೊಂಡಿರ್ತೀರಿ, ಅಲ್ಲಿ ಕಲ್ಚರ್ ಎಷ್ಟು ಚಲೋ ಅದ. ಸುಮಾರು ಒಂದು ತಿಂಗಳು ಇಲ್ಲಿ ಬಂದ್ರಂದ್ರ ಎಲ್ಲರೂ ಒಂದ್ ಕುತ್ತಿ ಮಾತಾಡ್ಕೊಂಡು ಆ ಇದು ಅನ್ನೋದೇ ಕಳ್ಕೊಂಡ್ ಬಿಟ್ರ ಸರಿ. ಹಂಗಾಗಿ ನಾವು ರೈತರ ಮಕ್ಕಳು ಮತ್ತೆ ರೈತರು ಅನ್ನೋದು ಬಹಳ ದೊಡ್ಡ ಹೆಮ್ಮೆ ಸರ್. ರೈತರು ದೇಶದ ಬೆನ್ನೆಲ್ ಬಂತಾರ. ಬಟ್ ನಮ್ಗ ಇನ್ನೊಂದ್ ಸರ್ ಗೌರ್ಮೆಂಟ್ ಲಿಂತ ನಾವು ರೈತರ ಪರವಾಗಿ ನಾ ಕೇಳೋದೇನಂದ್ರೆ, ಒಂದ್ ಕರೆಕ್ಟ್ ಆಗಿ ಒಂದು ರೇಟ್ ಫಿಕ್ಸ್ ಮಾಡಿದ್ರಂದ್ರೆ, MSP ಒಂದು ಕಾನೂನು ತಂದ್ರಂದ್ರೆ, ರೈತರು ನಾವು ಏನೇ ಬೆಳಿ ಬೆಳಿಲಿ ಅದಕ್ಕೆ ನಮ್ಗೆ ರೇಟ್ ಸಿಗುತ್ತೆ ಅಂತ ಅನ್ನೋದು ಸ್ವಲ್ಪ ಅದೊಂದು ಅಂದ್ರೆ ಮೊದಲೇ ನಿಮಗೆ ಗೊತ್ತಿರಬೇಕು ಇಷ್ಟು ರೇಟಿಗೆ ಇದು ಮಾರಾಟ ಆಗ್ತಂತ ಗೊತ್ತಿರಬೇಕು ಸರ್. ಹಂಗಾಗಿ ಏನಾಗ್ತಾರೆ ಸರ್, ಅವ್ರು ಪಾಟ್ ಪಾಟಾಗಿ ಎಲ್ಲರೂ ಈಗ ತೊಗರಿ ಬೆಳೆದ್ರೆ ತೊಗರಿನೇ ಬೆಳೆಯಂಗಿಲ್ಲ ಸರ್. ಎಲ್ಲರೂ ನೋಡಿ ಸರ್, ಸೋಯಾಬೀನ್ ಹಾಕಿದ್ರೆ ಎಲ್ಲರೂ ಸೋಯಾಬೀನ್ ಹಾಕ್ತಾರೆ. ಈ ಸಾರಿ ತೊಗರಿಯಿಂದ ವಿಲ್ಟ್ ಬಂದು ಅದು ಲಾಸ್ ಆಗುತ್ತೆ ಸರ್, ಸೋಯಾಬೀನ್ ಕೂಡ ಲಾಸ್ ಆಗುತ್ತೆ. ಟೊಮಾಟೋ ನೋಡಿ ಸರ್, ಈಗ 2,500 ಒಂದು ಟ್ರೇ ಮಾಡಿದ್ರು ಸರ್, ನೆಕ್ಸ್ಟ್ ಅದೇ 100 ರೂಪಾಯಿಗೂ ಯಾರು ಕೇಳಿಲ್ಲ ಸರ್. ಹಂಗ ಒಂದ್ ಕರೆಕ್ಟ್ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರ ಅಂದ್ರೆ ಸರ್, ರೈತರು ರೈತರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಅದೊಂದು ಪ್ರೂವ್ ಮಾಡಬಹುದು ಸರ್ ಎಲ್ರಿ. ಬಹಳ ಸಂತೋಷ. ಈಗ ಇಷ್ಟೆಲ್ಲಾ ಪ್ರಯೋಗ ಮಾಡಿ ಮೊದ್ಲ ನುಕ್ಸಾನ್ ಅನುಭವಿಸಿ ಮತ್ತೆ ಮ್ಯಾಲೆ ಎದ್ದು ಸಾಧನೆ ಮಾಡಿದ್ದೀರಿ, ಈಗ ಹೆಂಗ ಸುರುಳಿತ ಹೊಂಟದ ಎಲ್ಲ? ಈಗ ನಡೆದ ಸರ್, ಅದೇ ರೀತಿ ನಾನು ಒಂದು 25 ಎಕರೆ ಕಬ್ಬು ಮಾಡೀನಿ ಸರ್, ಮತ್ತೊಂದು 20 ಎಕರೆ ಬಾಳೆ ಮಾಡೀನಿ, ಒಂದು 10 ಎಕರೆ ಚಿಲ್ಲಿ ಮಾಡೀನಿ ಸರ್, ಬ್ಯಾಡಗಿ ಮೆಣಸಿನಕಾಯಿ ಮಾಡೀನಿ. ಈ ವರ್ಷ ಬ್ಯಾಡಗಿ ಮೆಣಸಿನಕಾಯಿ ಈಗ 50 ರಿಂದ 55 ಸಾವಿರ ತನಕ ಅದ ಸರ್. ಲಾಸ್ಟ್ ಇಯರ್ 75,000 ಏನ್ ಮಾರ್ಯದ ಸರ್, ಈ ವರ್ಷ 1,00,000 ತನಕ ಮಾರಬಹುದು ಅಂತ ಒಂದು ಮಾರ್ಕೆಟ್ ಸರ್ವೆ ಅದ ಸರ್. ಒಂದ್ 10 ಎಕರೆ ಮಾಡೀನಿ ಸರ್ ಅದು ಕೂಡ, ಮತ್ತೆ ಬೇರೆ ತೊಗರಿ ಇದೆಲ್ಲ ಮಾಡಿವ್ ಸರ್. ಮತ್ತೆ ಖರ್ಚು ವೆಚ್ಚ ಏನು? ಒಂದು ಲಿಮಿಟ್ ಮ್ಯಾಗ ಸರ್. ಈಗ ನಾವು ಬಾಳೆ ಬೆಳಿಬೇಕಾದ್ರೆ ಲಾಸ್ಟ್ ಒಂದ್ ಗಿಡಕ್ಕೆ 100 ರೂಪಾಯಿ ಖರ್ಚು ಮಾಡ್ಬೇಕಂತ ನಾವು ಒಂದು ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ಬೇಕು ಸರ್. ಅದ್ ಮಾಡಿದಾಗ ಅವಾಗ ಮಾತ್ರ ಎಕ್ಸ್ಪೋರ್ಟ್ ಆಗ್ತದೆ ಸರ್. ಇಲ್ಲಾಂದ್ರೆ ನಾವು ಇಲ್ಲ ಯಾವ್ದೋ ಒಂದು ಗೊಬ್ಬರ ಕೊಟ್ರು, ಯಾವ್ದೋ ಒಂದು ಇದ್ರಲ್ಲಿಂದ ತಂದೆ ಹಾಕ್ದೇವಿ, ಏನು ಬರೆದು ಕೊಟ್ರು ಅನ್ನೋದು ಬೇಡ ಸರ್. ಕರೆಕ್ಟ್ ಆಗಿ ನಮ್ಗೆ ಅದು ಏನ್ ಬೇಕು, ಮಣ್ಣು ಪರೀಕ್ಷೆ ಮಾಡಿದಾಗ ಆ ಮಣ್ಣಲ್ಲಿ ಏನ್ ಕಂಬದ ಅಂತ ಅದು ಅಷ್ಟೇ ಕೊಟ್ರೆ ಸಾಕು ಸರ್. ಅದು ಕರೆಕ್ಟ್ ಆಗಿ ಏನ್ ಬ್ಯಾಲೆನ್ಸ್ ಮಾಡ್ತಾರ ಸರ್, ಅವಾಗ ನಿಮ್ ಖರ್ಚು ಕಮ್ಮಿ ಆಗ್ತದೆ ಸರ್, ಅದು ಮತ್ತೆ ಪ್ರಾಫಿಟ್ನು ಜಾಸ್ತಿ ಬರ್ತದೆ ಸರ್. ಈಗ ನಿಮ್ಮ ಆದಾಯ ಹೆಂಗದ? ಪರವಾಗಿಲ್ಲ ಸರ್, ಬೆಂಗಳೂರಿನಾಗ ಐಟಿ ಬಿಟ್ಟಿದಾಗ ಏನ್ ತೆಗಿತಾರಲ್ಲ ಸರ್, ಅದಕ್ಕಿಂತ ಈಗ ಒಳ್ಳೆ ಆದಾಯ, ಒಳ್ಳೆ ಆದಾಯ ಸರ್. ಎಲ್ರ ಒಂದು ಇದ್ರದಾಗ ಹೋದೆ ಅಂದ್ರೆ, ನಾನು ಒಂದು ಹೊಸ ಇನೋವಾ ಆಗ್ಲಿ ಅಂತ ಇದ್ರದಾಗ ಅಲ್ಲ ತಿರುಗಾಡ್ತಿ ಸರ್, ಒಬ್ರು ಮೈಂಡ್ ಸೆಟ್ ಇರ್ತದೆ ಸರ್. ರೈತನಪ್ಪ ಏ ಸರಿಯಪ್ಪ ಅಂತ ನಾವು ಇಟ್ಕೊಂಡಿಲ್ಲ ಸರ್. ರೈತನ ಅಂದ್ರೆ ನಮ್ಗೆ ಪಕ್ಕದವನು ಎದು ಕುರ್ಚಿ ಕೊಡಂಗ, ನಾವೆಲ್ಲ ರೈತರು ಆ ರೀತಿ ಬೆಳಿಬೇಕು ಸರ್ ಅನ್ನೋದು ನಂದು ಒಂದು ಇದು ಸರ್. ಬಹಳ ಸಂತೋಷ ಆಯ್ತು. ಈಗ ಆತ್ಮೀಯರೇ, ಬಸವರಾಜ್ ಪಾಟೀಲ್ ಅವರ ಅನುಭವಗಳನ್ನ ತಾವು ಇಲ್ಲಿ ತನಕ ಕೇಳಿದ್ರಿ, ಅವರನ್ನ ತಾವು ಮಾತಾಡಿಸಬಹುದು. ಅವರ ನಂಬರ್ ಕೊಡ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 8095181818 ಈ ನಂಬರ್ಗೆ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಬಹುದು. ಒಳ್ಳೇದು ಬಸವರಾಜ್ ಶ್ರೀಕಾಂತ್ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ಯಾವ ರೀತಿ ಕೃಷಿಗೆ ಬಂದ್ರಿ ಮತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿ ಬೇರೆಯವರಿಗೆ ಮಾದರಿಯಾಗಿದ್ದೀರಿ ಅನ್ನೋದನ್ನ ತಮ್ಮ ಪ್ರಯೋಗಶೀಲ ಮನಸ್ಸಿನ ಮೂಲಕ, ಕೆಲಸದ ಮೂಲಕ ತೋರಿಸಿಕೊಟ್ಟಿದ್ದೀರಿ. ಈ ಒಂದು ಮಾತುಗಳನ್ನ ಕೇಳಿ ವಿಶೇಷವಾಗಿ ಯುವ ರೈತರು ಯಾರು ಕೃಷಿಗೆ ಬರಬೇಕೋ ಬೇಡೋ ಅಂತ ಹೇಳಿ ದ್ವಂದ್ವದೊಳಗಿರ್ತಾರ, ಅಂತವರಿಗೂ ಕೂಡ ಪ್ರೇರಣೆ ನೀಡುವಂತ, ಕೃಷಿಗೆ ಬಂದ್ರೇನೆ ನಮ್ಮ ದೇಶ ಮುಂದೆ ಬರ್ತದೆ ಸರ್. ಇನ್ನು ಕೃಷಿಯಲ್ಲಿ ಇರೋದಷ್ಟು ಮನಶಾಂತಿ, ಕೃಷಿಯಲ್ಲಿ ಇರೋಷ್ಟು ಆರೋಗ್ಯ ಆನಂದ, ಆರೋಗ್ಯ ಆನಂದ ಸರ್, ಇದರಲ್ಲಿರೋಷ್ಟು ಬೇರೆ ಇದರಲ್ಲಿ ಇಲ್ಲ ಅಂತ ಸಿಗೋದಿಲ್ಲ ಅಂತ ನನ್ನ ಅನುಭವ ಸರ್ ಇದು. ಬಟ್ ನಾ ಒಂದೇನೋ ಹೊಸ ಹೊಸ ಪ್ರಯೋಗ ಮಾಡ್ಕೊಂಡು ತೋದಿವಿ ಅಂದ್ರೆ ಅದರಲ್ಲಿ ಗೊತ್ತಾಗ್ತದೆ ಸರ್. ಫಸ್ಟ್ ಯಾರು ಫೇಲ್ಯೂರ್ ಆಗ್ತಾರೆ ಅವ್ರು ಸಕ್ಸಸ್ ಇದು ಅಂತಾರಲ್ಲ ಸರ್. ನಾವು 2 ಸಾರಿ ಫೇಲ್ ಆದಾಗ, ಒಂದ್ಸರಿ ತೊಗರಿಯಲ್ಲಿ ಫೇಲ್ ಆದೆ, ಒಂದ್ಸರಿ ಬಾಳಿಯಲ್ಲಿ ಫೇಲ್ ಆದ ಸರ್. ಅದು ನನಗೆ ಎಕ್ಸ್ಪೋರ್ಟ್ ಮಾಡಕ್ಕೆ ದಿಹಾದ್ ಕಂಪನಿ, ಮತ್ತಂದ್ರೆ ಮಹೀಂದ್ರದವರು, ಒಂದು 5-6 ಜನ ಕಂಪನಿದವರು ಸರ್. ನೀವು ಸ್ಟಾರ್ಟ್ ಮಾಡ್ರಿ, ವೆಂಡರ್ ಕೋಡ್ ನಾವೇ ನಿಮ್ಗೆ ಕೊಡ್ತೀವಿ, ನೀವು ಸುಮಾರು ಅಲ್ಲೆಲ್ಲ ರೈತರಿಗೆ ಒಗ್ಗಟ್ಟಿಸ್ರಿ, ಮಾಡಮೆ ಅಂತಂದ್ರೆ ಸರ್. ಒಂದು ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀರಿ, ಅದೊಂದು ಪ್ರಯತ್ನ ಮಾಡಿ ನಮ್ಮ ಎಲ್ಲಾ ರೈತರು ಗುಲ್ಬರ್ಗ ಜಿಲ್ಲೆಯಿಂದ ರೈತರಿಗೆ ಎಲ್ಲರಿಗೂ ಒಗ್ಗೂಡಿಸಿಕೊಂಡು ಒಂದು ಗ್ರೂಪ್ ಮಾಡಿ ಅವ್ರದ್ದು ಎಕ್ಸ್ಪೋರ್ಟ್ ಮಾಡಬೇಕು, ನಮ್ಮ ಗುಲ್ಬರ್ಗದಿಂದ ಯಾವ ರೀತಿ ತೊಗರಿ ಎಕ್ಸ್ಪೋರ್ಟ್ ಅಗ್ರಿಮೆಂಟ್ ಸಿಗಲ್ ಸಿಗಲ್ ಹಂಗೆ ಇಲ್ಲಿಂದ ನಮ್ಮ ಗುಲ್ಬರ್ಗ ಡಿಸ್ಟಿಕ್ನು ಬಾಳಿನೂ ಎಕ್ಸ್ಪೋರ್ಟ್ ಆಗ್ಬೇಕಂತ ಅದೊಂದು ನಂದು ಆಸೆ ಅದ ಸರ್. ಬಹಳ ಸಂತೋಷ ಬಸವರಾಜ್ ಪಾಟೀಲ್ ಅವರ, ತಾವೇನು ಈ ಒಂದು ಪ್ರಯತ್ನದೊಳಗೆ ಇದ್ದೀರಿ, ಎಲ್ಲಾ ರೈತರನ್ನು ಒಗ್ಗೂಡಿಸಿಕೊಂಡು ಅವರಿಗೂ ಕೂಡ ತಂತ್ರಜ್ಞಾನ ಕಲಿಸಿ ಅವರಿಗೂ ಕೂಡ ಒಂದು ಮಾಹಿತಿ ಕೊಟ್ಟು ಅವರು ಲಾಭದೊಳಗೆ ಬರಬೇಕು ಅನ್ನುವಂತಹ ಒಂದೇನು ವಿಚಾರ ಮಾಡಿದಿರಲ್ಲ, ಬಹಳ ಸಂತೋಷ. ನಮ್ಮ ರೈತರಿಗೂ ಕೂಡ ತಮ್ಮ ಜ್ಞಾನ ಮತ್ತು ತಮ್ಮ ಕೆಲಸದ ಒಂದು ಲಾಭ ಅವರಿಗೂ ಸಿಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ಬಂದು ನಮ್ಮ ಎಲ್ಲ ರೈತರ ಜೊತೆಗೆ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈ ತನಕ ಟ್ರ್ಯಾಕ್ಟರ್ ವ್ಯಾಪಾರ ಬಿಟ್ಟು ಕೃಷಿಯಲ್ಲಿ ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕೊರಳಿ ಗ್ರಾಮದ ಯುವ ಪ್ರಯೋಗಶೀಲ ರೈತರಾದ ಬಸವರಾಜ್ ಶ್ರೀಕಾಂತ್ ಪಾಟೀಲ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ರೈತ ಬಂಧವರೇ, ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕರಬಸಯ್ಯ ಸ್ವಾಮಿ ಮಠಪತಿ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಶಿವನಾಮವ ಸ್ಮರಿಸು, ಈ ಭವ ಮಾಲೆಯ ಪರಿಹರಿಸು. ಶಿವನಾಮವ ಸ್ಮರಿಸು, ಭವ ಮಾಲೆಯ ಪರಿಹರಿಸು. ಮೂರು ದಿನದ ಸಂತಿ ಆತ್ಮನ ಕಾಣದೆ ನೀ ಕುಂತಿ, ಮೂರು ದಿನದ ಸಂತಿ ಆತ್ಮನ ಕಾಣದೆ ನೀ ಕುಂತಿ. ಬೇಳೋ ಪರರ ಚಿಂತಿ ನಾಳೆ ಅಮ್ಮ ಕೇಳಿದ ರೇನಂತೆ. ಶಿವನಾಮವ ಸ್ಮರಿಸು, ಈ ಭವ ಮಾಲೆಯ ಪರಿಹರಿಸು. ಅವಶ್ಯಕ ಹತ್ತತ್ತು ರಾತ್ರಿಗೆ ಹೋದವು ಐವತ್ತು, ಅವಶ್ಯಕ ಹತ್ತತ್ತು ರಾತ್ರಿಗೆ ಹೋದವು ಐವತ್ತು. ಪ್ರಾಯಕ ಇಪ್ಪತ್ತು, ಪ್ರಾಯದ ಗಾಯಕ ಮೂವತ್ತು. ಶಿವನಾಮವ ಸ್ಮರಿಸು, ಈ ಭವ ಮಾಲೆಯ ಪರಿಹರಿಸು. ಆಸೆ ಮಾಡಲಿ ಬೇಡ ಒಬ್ಬರಿಗೆ ಬೇಸರಾಗಲಿ ಬೇಡ, ಆಸೆ ಮಾಡಲಿ ಬೇಡ ಒಬ್ಬರಿಗೆ ಬೇಸರಾಗಲಿ ಬೇಡ. ದೋಷಿಸಿ ನುಡಿಬೇಡ ಕುರುಮಾಂತೆ ಜನ ಮರಿಬೇಡ. ಶಿವನಾಮವ ಸ್ಮರಿಸೋ, ಈ ಭವ ಮಾಲೆಯ ಪರಿಹರಿಸೋ. ಶಿವನಾಮವ ಸ್ಮರಿಸೋ, ಈ ಭವ ಮಾಲೆಯ. ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ. ಸುಮ್ಮನೆ ಯಾಕೋ ಬಡಿವಾರ, ಖಾಲೆ ಆದ ಸಂಸಾರ. ಖಾಲೆ ಆದ ಸಂಸಾರ, ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ. ಯಾಳ ಬಂದಾಗ ಯಾರ ಮನಸ್ಸಿಗೆ ಹಾಕೋ ತೂಕ ಜರ, ಯಾಳ ಬಂದಾಗ ಯಾರ ಮನಸ್ಸಿಗೆ ಹಾಕೋತು ಕಜರ, ಮನಸ್ಸಿಗೆ ಹಾಕೋತು ಕಜರ, ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ. ಅಕ್ಕ ತಂಗಿ ರಂಬಿಯರು ರೊಕ್ಕ ನೋಡಿ ನಂಬುವರು, ಅಕ್ಕ ತಂಗಿ ರಂಬಿಯರು ರೊಕ್ಕ ನೋಡಿ ನಂಬುವರು, ರೊಕ್ಕ ನೋಡಿ ನಂಬುವರು. ಪಕ್ಕನೆ ಬಡತನ ಬಂದಾರೆ ದೀಕು ಇಲ್ಲೋ ಯಾರ್ಯಾರ, ಪಕ್ಕನೆ ಬಡತನ ಬಂದಾರೆ ದೀಕು ಇಲ್ಲೋ ಯಾರ್ಯಾರ, ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ, ಸುಳ್ಳೆ ಆದ ಸಂಸಾರ. ತಾಯಿ ತಂದಿ ಬಂಧುಗಳು ಕಳಸಿದರೆ ಹಾಕುವರು ಕೂಳು, ತಾಯಿ ತಂದಿ ಬಂಧುಗಳು ಕಳಸಿದರೆ ಹಾಕುವರು ಕೂಳು, ಇಲ್ಲದಿದರೆ ತೆಗಿಹುವರು ಜಗಳ, ಸುಳ್ಳೆ ಆದ ಸಂಸಾರ, ಸುಮ್ಮನೆ ಯಾಕೋ ಬಡಿವಾರ. ಕರಬಸಯ್ಯ ಸ್ವಾಮಿ ಮಠಪತಿ ಹಾಗೂ ಸಂಗಡಿಗರಿಂದ ಇದುವರೆಗೆ ತತ್ವ ಪದಗಳನ್ನು ಕೇಳಿದ್ರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ. ಇನ್ನೊಮ್ಮೆ